ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ನಾಗರಾಜ್ ಕುಸ್ಕೂರ್ ಅಂತ. ತೋಟಗಾರಿಕಾ ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ನಿಮ್ಮೊಂದಿಗೆ ಬಾಳೆ ಬೆಳೆಯುವುದರ ಬಗ್ಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಳೆ ಇದು ಒಂದು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ರಸಭರಿತವಾದ ಹಣ್ಣಾಗಿದ್ದು, ಮುಖ್ಯವಾಗಿ ಇದನ್ನ ಉಪಯೋಗಿಸ್ತಾ ಇರೋರು ನಮ್ಮ ಭಾರತದಲ್ಲಿ 80% ಇದನ್ನ ಊಟ ಆದ್ಮೇಲೆ ಬಳಕೆ ಮಾಡ್ತಾರೆ. ಆಮೇಲೆ ಇನ್ ಕೆಲವರು ಡೆಲಿಸಿಯಸ್ ಅಂತಂದ್ರೆ ಫ್ರೂಟ್ ಸಾಲಿಡ್ ಅದಕ್ಕೆ ಇದಕ್ಕೆ ಅಂತ ಏನೆಲ್ಲ ಬಳಕೆ ಮಾಡ್ತಾರೆ. ಬಟ್ ಈ ರೀತಿ ಬಳಕೆ ಮಾಡೋದ್ರಿಂದ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಬಟ್ ಉತ್ಪನ್ನ ಕಡಿಮೆ ಇದೆ. ಬೆಳೆಯುವ ಪ್ರಮಾಣ ಬೆಳೆಯುವ ರೈತ ಕುಂಠಿತನ ಆಗ್ಬಿಟ್ಟಿದ್ದಾನೆ. ಈ ಒಂದು ಬೆಳೆ ಏನಾಗುತ್ತದೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ, ಆಮೇಲೆ ಗೊಬ್ಬರ ಬೇಕಾಗ್ತದೆ. ಅದ ಹೆಂಗ ರೈತ ಮ್ಯಾನೇಜ್ ಮಾಡ್ತಾನೆ, ನೀರು ಗೊಬ್ಬರ ಎಲ್ಲ ರೈತ ಮ್ಯಾನೇಜ್ ಮಾಡ್ತಾನೆ. ಆದ್ರೆ 9-10 ತಿಂಗಳು ಬೆಳೆ ಆಗಿದ್ದು, ಈ ಬೆಳೆಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ಹೂ ಬರೋದಕ್ಕಿಂತ ಮುಂಚೆ ಎಲ್ಲಾ ರಸಗೊಬ್ಬರಗಳನ್ನ ಮುಗಿಸ್ಬಿಡ್ಬೇಕು. ಹೆಂಗಂದ್ರೆ 2-4 ತಿಂಗಳಿಗೊಮ್ಮೆ ಆ ಗೊಬ್ಬರದನ್ನ ಸಪ್ಲೈ ಮಾಡೋದನ್ನ ಅದನ್ನ ಮುಗಿಸ್ಬಿಡ್ಬೇಕು. ತದನಂತರ ಇದ್ರಲ್ಲಿ ನಾವ್ ಏನ್ ದೊಡ್ಡ ಸಮಸ್ಯೆ ಎದುರಾಗ್ತದಪ್ಪ ಅಂತಂದ್ರೆ, ಹಣ್ಣಿನ ಗೊನೆಗಳು ರಸಭರಿತವಾಗಿ ಬೆಳೀತವೆ, ಎಲ್ಲ ಆಗ್ತದೆ. ಸೊ ನಮಗೆ ಏನಾಗ್ಬೇಕಪ್ಪ ಅಂತಂದ್ರೆ, ಸ್ವಲ್ಪ ಲೈಟ್ ಇಂಟ್ರಾಕ್ಷನ್, ಬೆಳಕು ಜನಕ್ಕೆ ಬಿದ್ರೆ ಬಂಚು ಸ್ವಲ್ಪ ದೊಡ್ಡದಾಗುತ್ತೆ. ಸಮ್ ಟೈಮ್ ನಾವು ಬೆಳಕಿಗಂತ ಬಿಟ್ಟ ಏನಾಗತ್ತೆ ಅಂತಂದ್ರೆ, ಬಿಸಿಲಿನ ಪ್ರಮಾಣ ಸುಮಾರು ಬೇಸಿಗೆ ಕಾಲದಲ್ಲಿ 39-40 ಡಿಗ್ರಿ ಹೋದಾಗ ಏನಾಗ್ತದೆ ಅಂತಂದ್ರೆ, ಸೊ ಅವಾಗ ಹಣ್ಣುಗಳು ಏನ್ ಮಾಡ್ತವೆ ಅಂತಂದ್ರೆ, ಜಾಸ್ತಿ ಬಿಸಿಲಿನ ಪ್ರಮಾಣದಿಂದ ಸ್ಕ್ರಾಚ್ ಆಗ್ಬಿಡ್ತದೆ, ಕಲರ್ ಹೋಗ್ಬಿಡ್ತದೆ. ಕಲರ್ ಹೋದಾಗ ಏನಾಗುತ್ತೆ, ನಮಗೆ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇರಲ್ಲ, ಮಾರ್ಕೆಟ್ ಕನ್ಸಂಪ್ಷನ್ ಅಂತಾರ ಅದು ಇರಲ್ಲ. ಸೊ ಅದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ, ಕೆಲವು ಬರ್ಡ್ಸ್ ಅಂದ್ರೆ ಅಕ್ಕಿ ಪಕ್ಷಿಗಳು, ಅವು ಏನ್ ಮಾಡ್ತವೆ, ಆ ಹಣ್ಣಿನ ಸ್ಕ್ರಾಚ್ ಮಾಡೋಗೋದು, ತಿಂದು ಹೋಗೋದು. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಬನಾನಾ ಗಿಡದಲ್ಲಿ ಒಂದ್ ಸ್ವಲ್ಪ ಸ್ಕ್ರಾಚ್ ಮಾಡಿದ್ರೆ ಬೇಗ ಹಣ್ಣಾಗ್ಬಿಡ್ತಾವ. ಒಂದ್ ಸ್ವಲ್ಪ ಗಾಯ ಮಾಡಿದ್ರೆ ಸಾಕು, ಅಲ್ಲಿ ಇಥಿಲಿನ್ ಅಂತ ಒಂದು ಅಂಶ ಉತ್ಪತ್ತಿ ಆಗುತ್ತೆ. ಆ ಇಥಿಲಿನ್ ಅಂತ ಅಂಶ ಏನಿದೆ ಅದು ಹಣ್ಣಾಗ್ಲಿಕ್ಕೆ ಪ್ರಚೋದನೆ ಮಾಡುತ್ತೆ, ಅದು ಗ್ರೋತ್ ರೆಗ್ಯುಲೇಟರ್ಸ್ ಅಂತಾರೆ. ಅದು ಇಥಿಲಿನ್ ಬೆಳೆದಾಗ ಒಂದೊಂದೇ ಹಣ್ಣು ಹಣ್ಣಾಗ್ಬಿಡ್ತಾವು. ಸ್ವಲ್ಪ ಸ್ಕ್ರಾಚ್ ಮಾಡಿದ್ರೆ ಎಲ್ಲ ಹಣ್ಣಾಗ್ಬಿಡ್ತಾವ, ಒಂದ್ ವಾರದಲ್ಲಿ ಎಲ್ಲ ಹಣ್ಣಾಗಿ ಹೋಗ್ಬಿಡ್ತಾವ. ಕೆಲವು ಕೆಳಗಡೆ ಏನು ಹಣ್ಣಾಗಿರಲ್ಲ, ಮ್ಯಾಗಿನ ಹಣ್ಣಾಗಿ ಹೋಗ್ಬಿಡ್ತಾವ. ಗಾಯ ಮಾಡಬಾರ್ದಲ್ಲಿ, ಬನಾನಾ ಬಂಚಲ್ಲಿ ಗೊನೆಯಲ್ಲಿ ಯಾವ ಕಾರಣಕ್ಕೂ ಗಾಯ ಮಾಡಬಾರ್ದ. ಅದಕ್ಕೋಸ್ಕರ ಕಟಾವ್ ಮಾಡಿದಾಗ ಅಷ್ಟೇ ಆ ಗಾಯ ಆದಾಗ ಅದು ಸ್ವಲ್ಪ ಇಥಿಲಿನ್ ಪ್ರೊಡಕ್ಷನ್ ಆಗಿ ಹಣ್ಣಾಗುತ್ತೆ. ಅಂತ ಟೈಮಲ್ಲಿ ನಾವು ಪಕ್ಷಿಗಳ ನಿರ್ವಹಣೆಗೆ ನಮ್ಮಲ್ಲಿ ಒಂದು ಟೆಕ್ನಾಲಜಿ ಕಂಡಿಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಒಂದು ಬ್ಲೂ ಪಾಲಿಥಿನ್ ಸೀಟ್ ಬಂದಿದೆ, ಆ ಬಂಚ್ ಅನ್ನ ಒಳಗಡೆ ಮಾಡಿ ಚೀಲ ತರ ಇರುತ್ತೆ, ಅದನ್ನ ಕಟ್ಬಿಡ್ಬೇಕು. ಆ ಬಂಚ್ ಗೆ ಕಟ್ಟಿದಾಗ ಆ ಪಾಲಿಥಿನ್ ಬ್ಯಾಗ್ ಅಲ್ಲಿ ಹೋಲ್ ಇರ್ತದೆ, ಏರೇಷನ್ ಆಗ್ತದೆ, ಸೊ ಬೆಳಕುನು ಬರ್ತದೆ. ಹಿಂಗಾಗಿ ನಾವು ಬರ್ಡ್ಸ್ ಬಂದು ಹಣ್ಣಿನ ಮೇಲೆ ಕೂತ್ಕೊ ಡ್ಯಾಮೇಜ್ ಆಗೋದನ್ನ ತಡಿಬಹುದು. ಆಮೇಲೆ ಬಿಸಿಲು ಅಂದ್ರೆ, ಆ ಬಿಸಿಲು ಜಾಸ್ತಿ ಇರೋದ್ರೆ ಹಣ್ಣು ಸ್ಕ್ರಾಚ್ ಆಗ್ತಿರ್ತಾವ, ಆ ಸ್ಕ್ರಾಚಿಂಗ್ ಅನ್ನು ಕೂಡ ನಾವು ತಡೆಯಬಹುದು. ಇಲ್ಲಪ್ಪ ನನಗೆ ಏನು ದುಡ್ಡಿಲ್ಲ, ನನಗೆ ಪಾಲಿಥಿನ್ ಸೀಟ್ ತರಕಾಗಲ್ಲ, ನನಗೆ ಕಷ್ಟ ಇದೆ ಅಂದಾಗ ನೀವೇನು ಮಾಡಬಾರ್ದು, ಆ ಬಿದ್ದಿರ್ತಕ್ಕಂಥ ಎಲೆಗಳನ್ನ ನೀಟಾಗಿ ಕಟ್ ಮಾಡಿ ನಾವು ಬಂಚಿಗೆ ಸುತ್ತಬಿಟ್ರೆ ಬಂಚು ಹಾಳಾಗೋದಿಲ್ಲ, ಆಮೇಲೆ ಯಾವ ಒಂದು ಪಕ್ಷಿಗಳ ಕಾಟನೂ ಇರೋದಿಲ್ಲ, ಸ್ಕ್ರಾಚಿಂಗ್ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಬೇರೆ ಬೇರೆ ಟೆಕ್ನಾಲಜಿ ಇದೆ. ಅಥವಾ ಇನ್ನೊಂದೇನಪ್ಪ ಅಂತಂದ್ರೆ, ಒಂದು ಬನಾನಾ ಸ್ಪೆಷಲ್ ಅಂತಿದೆ, ಆ ಬನಾನಾ ಸ್ಪೆಷಲ್ ಇರೋದಾಗ ಆ ಒಂದು ರಾಸಾಯನಿಕ ಗುಣಕ್ಕೆ ಯಾವ ಒಂದು ಪಕ್ಷಿಗಳು ಬಂದು ಕುತ್ಕೊಳ್ಳೋದಿಲ್ಲ. ಅದು ಆ ಬನಾನಾ ಸ್ಪೆಷಲ್ ನಾವು ಸ್ಪ್ರೇ ತಗೊಂಡೆ ಅಂತಂದ್ರೆ ಹಣ್ಣಿನ ಗಾತ್ರ ಹೆಚ್ಚಾಗುತ್ತೆ, ಆಮೇಲೆ ವೇಟ್ ತೂಕನು ಕೂಡ ಹೆಚ್ಚಾಗುತ್ತೆ. IHR ಅಲ್ಲಿ ಅಂದ್ರೆ ಬೆಂಗಳೂರು ತೋಟಗಾರಿಕಾ ಇದರಲ್ಲಿ ಅಲ್ಲಿ ಬನಾನಾ ಸ್ಪೆಷಲ್ ಅಂತ ಒಂದು ಔಷಧಿ ಸಿಗುತ್ತೆ, ಆ ಔಷಧಿ ಸ್ಪ್ರೇ ತಗೊಂಡ್ರೆ 35% ಇಳುವರಿ ನಮ್ಗೆ ಹೆಚ್ಚಾಗುತ್ತೆ ಒಂದು ಗೊನೆಗೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನಗೆ ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇರುತ್ತದೆ, 9482814066 ಆಗಿರುತ್ತದೆ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ TD ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ PCV ಲಸಿಕೆ, 9 ತಿಂಗಳ ನಂತರ 1.5 ವರಸೆ ದಡಾರಾ ರುಬೆಲ್ಲಾ ಲಸಿಕೆ, 1.5 ವರಸೆ JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ವರಸೆ ದಡಾರಾ ರುಬೆಲ್ಲಾ ಲಸಿಕೆ, 2.5 ವರಸೆ JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ DPT ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ TD ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಎಂಟಿ ರಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕರಾದ ಎಂಟಿ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ರಮೇಶ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಸರ್. ರಮೇಶ್ ಅವರು, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವಲ್ಲೇ ಹೆಚ್ಚು ಕಡಿಮೆ ಈಗ ಒಂದು 20-25 ವರ್ಷ. ವಿದ್ಯಾಭ್ಯಾಸ ಏನು ಮಾಡಲಿಲ್ವಾ? ವಿದ್ಯಾಭ್ಯಾಸ ಒಂದು 5-6 ಕ್ಲಾಸ್ ಓದಿರೋದು ಸರ್. ಯಾಕೆ ವಿದ್ಯಾಭ್ಯಾಸ ಮಾಡಲಿಲ್ಲ ಸರ್? ನಮಗಿನ್ನೇ ಓದೋದವಾಗ ಯಾಕೆ ತಲೆಯಲ್ಲಿ ಓಡ್ಲೆಲ್ಲ ಬಿಟ್ಟಿವಿ ಸರ್. ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತಾ? ಚೆನ್ನಾಗಿತ್ತು ಸರ್. ಅವಾಗ ನಮಗೆ ಓದೋ ಬರ ಅನ್ನೋದು ತಲೆಯಲ್ಲಿ ಓಡ್ಲೆಲ್ಲ ಬರೀಲಿಲ್ಲ ಸರ್. ನಾವೇ ಅವಾಗ ಹುಡುಗರಾಟ ರಕ್ತ ಬಿಸಿ ಹೆಂಗೆ ಹೋಗ್ಲಿಲ್ಲ ಸರ್. ಅದನ್ನೇ ತೋಟದಲ್ಲಿ ರೈತರು ಕೆಲಸ ಮಾಡ್ಕೊಂಡು ಇಲ್ಲೇ ಶಿಫ್ಟ್ ಆದ್ರಿ ಸರ್. ಅಷ್ಟೇ ಆಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ರಮೇಶ್ ಅವ್ರು? ಹ್ಞೂ ಸರ್, ಪರವಾಗಿಲ್ಲ, ನಮಗೆ ಪರವಾಗಿಲ್ಲ, ಬರ್ತಾ ಇದೆ ಲಾಭ. ಲಾಸ್ ಆಗಿಲ್ಲ? ಇಲ್ಲ ಇಲ್ಲ ಸರ್, ಆ ಥರ ಲಾಸ್ ಏನಿಲ್ಲ. ಜಮೀನು ಎಷ್ಟು ಎಕರೆ ಇದೆ? ಜಮೀನು ಸಹ ಒಂದು 8-9 ಎಕರೆ ಬರುತ್ತೆ ಸರ್. 8-9 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಒಂದು 5 ಎಕರೆ ಅಡಿಕೆ ತೋಟ, 2 ಎಕರೆ ತೆಂಗಿನ ತೋಟ, ಇನ್ನೊಂದು 3 ಎಕರೆ ಬೆದ್ಲು ಸರ್. ಅದರಲ್ಲಿ ಮೆಕ್ಕೆಜೋಳ ರಾಗಿ ಎಲ್ಲ ಬೆಳಿತೀವಿ. ಈ ಬೆದ್ಲಲ್ಲೆಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇತ್ತ ಮೆಕ್ಕೆಜೋಳ ರಾಗಿ ಅದೆಲ್ಲ? ಬರುತ್ತೆ ಸರ್, ಎಕರೆಗೆ ಒಂದು 10 ಕ್ವಿಂಟಲ್ ರಾಗಿ ಬರ್ತೀವಿ ಸರ್, ಒಂದು 15 ಕ್ವಿಂಟಲ್ ಜೋಳ ಬರ್ತೀವಿ ಸರ್. ಅಂದ್ರೆ ನಿಮ್ಮ ಹೊಸದುರ್ಗ ತಾಲೂಕಲ್ಲೆಲ್ಲ ಮಳೆ ಚೆನ್ನಾಗಿ ಬರ್ತಾ ಇರುತ್ತಾ? ಈ ಬೆದ್ಲ ಬೆಳೆಯಲ್ಲಿ ಕೆಲಸರಿ ಮಳೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಚೆನ್ನಾಗಿ ಇಳುವರಿ ಬರೋದಿಲ್ಲ, ಹಂಗಾಗ್ಬಿಟ್ಟು ಇಲ್ಲೆಲ್ಲ ಮಳೆ ಯಾವ ರೀತಿ ನಡೆಸ್ತಾ ಇರುತ್ತೆ ಪ್ರತಿ ವರ್ಷ? ಒಂದು 2-3 ವರ್ಷದಿಂದ ಸಖತ್ ಮಳೆ ಸರ್, ಸಿಕ್ಕಾಪಟ್ಟೆ ಮಳೆ ನಮಗೆ, ಭರ್ಜರಿ ಮಳೆ ಬರ್ತಾ ಇತ್ತು ಸರ್, ಏನು ತೊಂದರೆ ಇಲ್ಲ ಸರ್. ಅಂದ್ರೆ ಮೆಕ್ಕೆಜೋಳ ರಾಗಿ ಎಲ್ಲ ಚೆನ್ನಾಗಿ ಇಳುವರಿ ಬಂತ ಸರ್? ಎಲ್ಲ ಚೆನ್ನಾಗಿ ಬಂದಿತ್ತು ಸರ್. ಈ ವರ್ಷ ಸ್ವಲ್ಪ ಮಳೆ ಜೋರಾಗಿ ಈ ವರ್ಷ ಇಳುವರಿ ಬಂದಿಲ್ಲ, ರಾಗಿ ಪರವಾಗಿಲ್ಲ ಸರ್. ಈ ವರ್ಷ ಎಕರೆಗೆ 10-20 ಕ್ವಿಂಟಲ್ ತಂಗಲು ರಾಗಿ ಬಂದಿತ್ತು ಸರ್. ಮೆಕ್ಕೆಜೋಳ ಇಳುವರಿ ಕಡಿಮೆ ಆಯ್ತು ಮಳೆ ಜಾಸ್ತಿ ಆಗಿದ್ಕಂತೀರ? ಈ ವರ್ಷ ಕಡಿಮೆ ಆಯ್ತು ಸರ್ ಜೋಳ, ಈ ವರ್ಷ ಕಡಿಮೆ ಆಯ್ತು ಜೋಳ. ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಏನ್ ತೊಂದರೆ ಆಯ್ತು? ತೊಂದರೆ ಇಲ್ಲ ಸರ್, ಅದೇ ನೀರು ಹಿಡಿತಾ, ನೀರು ಹಿಡಿದು ಅದು ಬೆಳೆ ಕ್ಯೂರ್ ಆಗಕ್ಕೆ ಬಿಸಿಲು ಹೊಡಿಲಿಲ್ಲ, ಹಿಡಿದು ಮಳೆ ಸಿಕ್ಕಾಪಟ್ಟೆ ಮಾಡಾಗಿ ಮಳೆ ಬಂತ ಕೀತ್ಕೊಂತಷ್ಟೇ. ಅದಕ್ಕೇನಾದ್ರೂ ಸ್ವಲ್ಪ ಗೊಬ್ಬರ ಕೊಡೋದು, ಔಷಧಿ ಕೊಡೋದು ಏನು ಮಾಡಲಿಲ್ಲ? ಎಲ್ಲ ಕೊಟ್ಟಿವಿ ಸರ್, ಎಲ್ಲ ಕೊಟ್ಟರು ಸರ್. ಅದ್ರಗಿಂತ ಮುಂಚೆ ಬೆಳೆಗಿಂತ ಮುಂಚೆ ಸರ್ ಹುಲ್ಲಿನ ಅಂಶ ಇರುತ್ತಲ್ಲ ಅದೇ ಬೆಳೀತಾ, ಅದು ಬೆಳೆ ಅಷ್ಟು ಅದು ಬೇರೆ ಕೂಡಿಕೆ ಅಂತ ಕೂಡಿಕೆ ಬಿಟ್ಟು ಅದಕ್ಕೂ ಕಲಾಂಶ ಸಿಗ್ಲಿಲ್ಲ, ತಾಕತ್ ಅದಕ್ಕೆ ಸಿಗ್ಲಿಲ್ಲ, ತಾಕತ್ ಹುಲ್ಲಿಗೆ ತಾಕತ್ ಆತು ಮೆಕ್ಕೆಜೋಳಕ್ಕೆ ಅದು ಇಳುವರಿ ಬರಲಿಲ್ಲ ಸರ್. ಅಷ್ಟೇ ಆಯ್ತು. ಅಂದ್ರೆ ನಿಮ್ಮ ಒಬ್ಬರದ ಬೆಳೆ ಕಡಿಮೆ ಆಯ್ತು ಅಂತ ಮೆಕ್ಕೆಜೋಳ ಇಡೀ ನಿಮ್ ತಾಲೂಕಲ್ಲೇ ಕಡಿಮೆ ಆಯ್ತು ಅನ್ಸುತ್ತ? ಇಡೀ ನಮ್ ತಾಲೂಕೆ ಸರ್, ನಮ್ದು ಒಬ್ಬರದೇ ಅಂತಲ್ಲಿ ಸರ್. ಒಂದ ಎಕರೆಗೆ ಒಂದು 10 ಕ್ವಿಂಟಲ್ ಆಗತ್ತೆ, 1 ಕ್ವಿಂಟಲ್ ಆಗಲಿ ಸರ್ ಕೆಲವು ಇಲ್ಲಿ. ಅದು ಈ ವರ್ಷ ಸರ್, ಪ್ರತಿ ವರ್ಷನೂ ಸಿಕ್ಕಾಬಟ್ಟೆ ಬೆಳೆ ಸರ್. ರಾಗಿ ಚೆನ್ನಾಗಿ ಇಳುವರಿ ಬಂತ? ರಾಗಿ ಪರವಾಗಿಲ್ಲ ಸರ್, 15-20 ಕ್ವಿಂಟಲ್ ರಾಗಿ ಎಕರೆಗೆ ಬಂದಿತ್ತು ಸರ್ ಈ ವರ್ಷ. ರಾಗಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಮ್ಮ ಹೊಸದುರ್ಗ. ಏನ್ ರೇಟ್ ಸಿಗ್ತಾ ಇದೆ ಸರ್? ಗೌರ್ಮೆಂಟ್ ಬಿಟ್ರೆ 3,700, 800, 900 ತನಕ ಹೋಗ್ತೈತಿ ಸರ್. ನಾರ್ಮಲ್ ಇಲ್ಲೇ ಬಿಟ್ರೆ ಮಾರ್ಕೆಟ್ ಅಲ್ಲಿ ಬಿಟ್ರೆ 2,500, 300, 400, 800 ತನಕ ರಾಗಿ ಮೇಲೆ ಸರ್, ಬೆಳೆ ಮೇಲೆ ಹೋಗುತ್ತೆ ಸರ್. ಅಂದ್ರೆ ನೀವು ಈಗ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತಾರಲ್ಲ ಅಲ್ಲೇ ಬಿಡ್ತೀರಾ ಅಥವಾ ಈ ಮಾಮೂಲು ಮಾರ್ಕೆಟ್ ಅಲ್ಲೇ ಬಿಡ್ತೀರಾ? ಮಾಮೂಲಿ ಸರ್, ಇಲ್ಲೇ ಮಾರ್ಕೆಟ್. ಮತ್ ಯಾಕೆ ಈ ಸರ್ಕಾರದವ್ರು ಒಳ್ಳೆ ರೇಟ್ ಕೊಡ್ತಾರ, ಅಲ್ಲೇ ಯಾಕೆ ಬಿಡಬಾರ್ದು? ಕೊಡಬಹುದು ಸರ್. ಅದು ಏನಾಗುತ್ತ ಅಂದ್ರೆ ಈಗ ಕೆಲವು ದಿವಸ ನಾವು ಬೆಳೆ ಬೆಳೆದಿರ್ತೀವಿ, ನಮ್ಮ ಹೆಸರು ಪಾಣಿ ಇರಲ್ಲ, ನಮ್ಮ ಹೆಸರು ಜಮೀನ್ ಆಗಿರಲ್ಲ, ಯಾರ್ದೋ ತಂದೋಗಿ ನಾವು ಬಿಟ್ಟಿರ್ತೀವಿ, ಅವ್ರು ನಮಗೆ ದುಡ್ಡು ಕೊಡಲ್ಲ. ಏ ಹೋಗಿ ಅವ್ರ ಹಾಕೊಂಡು ದುಡ್ಡು ಬಿದ್ದಿರುತ್ತೆ, ನಾನು ಎಲ್ಲಿ ಬರೋಣ, ನೀನ್ ಎಲ್ಲಿ ಬರೋಣ ಅಂತ ದುಡ್ಡು ಬಿಡಿಸ್ಕೊಡಲ್ಲ. ಏನೇನೋ ಪ್ರಾಬ್ಲಮ್ ಆಗಿರ್ತವೆ ಸರ್, ಏನ್ ಮಾಡ್ತೀವಿ? ಹಿಂಗಾಗಿ ಏಟ್ ಸಿಗುತ್ತಾ ಆಟ ಅಲ್ಲೇ ಮಾರ್ಕೆಟ್ನಾಗ ಸಿಗುತ್ತಾ ಅಲ್ಲಿ ಹಂಗಾಗಿ ತರ್ತೀವಿ ಸರ್. ಅಷ್ಟೇ ಬಿಡ್ತೀವಿ, ಇದು ಮಾಡ್ತೀವಿ, ಆ ಥರ ಆಗಿರುತ್ತೆ ಸರ್. ಮತ್ತೆ ಈ ಅಡಿಕೆ ಬೆಳೀತಾ ಇದೀವಿ ಅಂತಂದ್ರೆ 5 ಎಕರೆಯಲ್ಲಿ ಅಡಿಕೆ ನಾಟಿ ಮಾಡಲು ಎಷ್ಟು ವರ್ಷ ಆಯ್ತು ಸರ್? ಅಲ್ಲಿ ಅಡಿಕೆ ನಾಟಿ ಅಂದ್ರೆ 25-30 ವರ್ಷದಲ್ಲಿ. ಅಂದ್ರೆ ನಿಮ್ ತಂದೆ ನಾಟಿ ಮಾಡಿದ್ದ, ನೀವು ನಾಟಿ ಮಾಡಿದ್ದ ಸರ್? ನಾವು ಮೆಜಾರಿಟಿ ಬಂದ್ಮೇಲೆ ಮಾಡಿರ ಸರ್. ತಂದೆಯವರು ಒಂದು 500 ಗಿಡ ಮಾಡಿದ್ರು, ಅದ್ರ ಮೇಲಾಗಿ ನಾವು ವಯಸ್ಸಿಗೆ ಬಂದು ಗುಂಡಿ ಹೊಡೆದು ನಾವೇ ಸಹ ಗಿಡ ಕಟ್ಟಿದ್ರೆ 7,000 ಗಿಡ ಸಹ ನಾವೇ ಹಾಕಿರೋದು, ಸಂತಕ್ಕೆ ನಾವೇ ಹಾಕಿರೋದು, ಡ್ರಿಪ್ ಗಿಪ್ ಎಲ್ಲ ಮಾಡಿಬಿಟ್ಟು ನಾವೇ ಸಂತಕ್ಕೆ ನಾವು ವಯಸ್ಸಿಗೆ ಬಂದ್ಮೇಲೆ ಮಾಡಿರಿ ಸರ್. ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಬರ್ಬೇಕಂದ್ರೆ ಒಳ್ಳೆ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಾರೆ. ನೀವು ಸಸಿನೆಲ್ಲ ಎಲ್ಲಿಂದ ತಾಮನ್ ನಾಟಿ ಮಾಡಿದ್ರಿ? ನಾವು ಸರ್ ತೋಟಗಳಾಗಿ ಸಹ ಪೂರ್ವಿಕರ ಕಾಲದಿಂದ ಯಜಮಾನರು ಇರ್ತಕ್ಕಂತ ಹಳೆ ತಲೆಗಳು ಒಳ್ಳೆ ಬೀಜ ಒಳ್ಳೆ ತೋಟ ಇಲ್ಲಿ ಕಂಡು ಹಿಡಿದು ಸಸ್ಯ ಮಾಡಿರ್ತಾರೋ, ಯಾರು ತೋಟ ಅನುಭವಸ್ತ್ರು ಮಾಡಿರ್ತಾರೋ ಅಲ್ಲಿಗೆ ಸ್ಪಾಟಿಗೆ ಹೋಗಿ ಡಿಲವರಿ ನಾವೇ ಕಣ್ಣಿಂದ ಕತ್ತೆತ್ತು ನೋಡಿ ನಿಂತಿದ್ದು ಬೀಜ ತಗೊಂಬಂದು ನಾವೇ ಸಸ್ಯ ಮಾಡಿ ನಾವೇ ಆರೋಯ್ದು ನಾವೇ ಗುಂಡಿ ಮಾಡಿ ನಾವೇ ಇಷ್ಟಿಷ್ಟು ಅಂತ ದಾಯ ಮಾಡಿ ನಾವೇ ಡ್ರಿಪ್ ಮಾಡಿ ನಾವೇ ಹಾಕಿರೋದು ಸ್ವಂತಕ್ಕೆ ಸರ್. ನಾವೇ ರೈತರಾಗಿ ಅಂದ್ರೆ ನೀವೇ ಬೀಜ ತಗೊಂಬಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರ? ಹ್ಮ್. ಇವಾಗ ಕೆಲವು ರೈತರೆಲ್ಲ ಈ ನರ್ಸರಿಯಲ್ಲಿ ಬೇರೆ ಬೇರೆ ರೈತರಿಂದ ಕೊಂಡ್ಕೊಂಡ್ಬರ್ತಾರಲ್ಲ, ಆ ಗಿಡಗಳಲ್ಲಿ ಒಂದು ಗ್ಯಾರಂಟಿ ಇರಲ್ಲ ಅಂತ ಒಳ್ಳೆ ಬೆಳೆ ಬರ್ತದೆ. ನಾವು ಸಹ ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ನಾವೇ ಇಂಪ್ರೂವ್ಮೆಂಟಿಂಗ್ಸ್ ನಾವೇ ಹೆಸರುವಾಸಿ ಸರ್. ಯಾ ನರ್ಸರಿ ಪರ್ಸರಿ ಸರ್, ನಾವೇ ಇನ್ನೊಬ್ರಿಗೆ ಹೇಳೋವಷ್ಟು ಕೆಪಾಸಿಟಿ ನಮ್ಮ ರೈತರು ನಾವೇ ಇಟ್ಕೊಂಡಿವಿ ಸರ್. ನಾವು ಅವ್ರ ನರ್ಸರಿ ಅಂದರೆ ಅನುಭವ ಅವ್ರು ನಮ್ಮನ್ನು ಕೇಳಬೇಕು ಬರ್ಬೇಕು ಹೊರತು ಅವ್ರ ಹತ್ರ ನಾವು ಹೋಗಲ್ಲ ಸರ್. ರೈತರಾಗಿ ತೋಟದ ಬಗ್ಗೆ ಗಿಡದ ಬಗ್ಗೆ ಅಷ್ಟು ಅನುಭವ ನಮಗೆ ಐತಿ ಸರ್, ಅವ್ರ ಹತ್ರ ನಾವು ಹೋಗೋದೇ ಇಲ್ಲ ಸರ್. ಏನೇ ಒಂದು ಕೇಳೋಕೆ ಮಾಹಿತಿ ನಮ್ಮ ಹತ್ರನೇ ಬರ್ಬೇಕು ಸರ್. ಅವರು ಆ ಮಟ್ಟಕ್ಕೆ ಇದೀವಿ ಸರ್ ನಾವೇ. ಸರ್ ಅವು ಬರ್ತಾವೆ ಸರ್ ಬರಲ್ಲ ಅಂತ ಅಲ್ಲ, ಅದೇ ಈಗ ನಮಗೆ ಸರ್ ನಮಗೆ ಏನಾಗುತ್ತಪ್ಪ ಅಂತ ಅವ್ರು ನರ್ಸರಿ ಮಾಡಿರ್ತಾರೆ ಅಂತಂದ್ರೆ ಬೀಜ ಯಾವ್ಯಾವ ತಂದಿರ್ತಾರೆ ಮಾಡಿರ್ತಾರೆ, ನಾವೆ ಮನೆಗಂಡದ ಬೀಜ ಹೋಗಿ ಪರ್ಫೆಕ್ಟ್ ಆಗಿ ಮರ ನಿಂತದ್ದು ಗಿಡ ನೋಡಿ ಮರ ನೋಡಿ ಅದು ಹೆಂಗೆ ಗೊನೆ ಹಿಡಿದಿರುತ್ತೆ ಅಂತ ನೋಡಿ ಚೆಕ್ ಮಾಡಿ ನಾವೇ ತಂದು ಬೀಜ ಸ್ವಂತಕ್ಕೆ ನಾವೇ ಆರು ಇದು ನಾವೇ ಗಿಡ ಗುಂಡಿ ತೆಗೆದು ನಾವೇ ಹಾಕಿರೋದು ಸರ್. ಅಷ್ಟು ಟೋಟಲ್ ಅಷ್ಟು ಗಿಡ ನಾವೇ ಸಸ್ಯ ಮಾಡಿ ಗಿಡ ಹಾಕಿರೋದು ಸರ್. ಪ್ಲಾಟ್ ಅಂದರೆ ನಾವೇ ಸ್ವತಃ ತೋಟದಲ್ಲಿ ಹೋಗ್ಬಿಟ್ಟು ಬೀಜಗಳನ್ನ ಆಯ್ಕೆ ಮಾಡ್ಕೊಂಬಂದು ಸಸಿಗಳು ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ಗ್ಯಾರಂಟಿ ಇರುತ್ತೆ ಒಳ್ಳೆ ಬೆಳೆ ಬರುತ್ತೆ ಅಂತೀರ. ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದೆ? 4x8 ಸರ್. ಬಾಯ್ 8x8 ಮಾಡಿದಿರ ಅಂದ್ರೆ ಕೆಲವು ರೈತರು 5.5-6-7 ಈ ತರ ಅಂತರ ಕೊಡ್ತಾರೆ. ಈ ತರ 8x8 ಕೊಡೋದ್ರಿಂದ ಏನ್ ಅನುಕೂಲ ಅಂತೀರ? ಅನುಕೂಲ ಸರ್ ಏನು ಅಂದ್ರೆ ಬೇರು ಬಿಡುಬಿಡುವಾಗಿದ್ರೆ ತಾಕತ್ತಾಗ ನಾವು ತಾಕತ್ತಾಗ ಗೊಬ್ಬರ ಮಣ್ಣು ಕೊಡ್ತೀವಿ. ಬೇರು ಹೊಂದ್ಕೊಂಡು ಟಚ್ ಆಗಿರಲ್ಲ, ಬಿಡುವಾಗಿದ್ರೆ ಚೆನ್ನಾಗಿ ಫಲವತ್ತ ಹಿಡಿದೈತೆ. 10-5 ಅಡಿ ಅಂದ್ರೆ ಬೇರ್ ಕುಡಿಕೊಳ್ಳುತ್ತ ಅಲ್ಲಿ 4 ಗೊನೆ ಬಿಡುತ್ತೆ, ಇದ್ರ 1 ಗೊನೆ ಗಾಳಿ ಬಿಸಿಲು ಆಡ್ಬೇಕಲ್ಲ ಪೂಟ. ಅಂದ್ರೆ ಅಂತರ ಜಾಸ್ತಿ ಇದ್ದಷ್ಟು ಬಿಸಿಲು ಗಾಳಿ ಚೆನ್ನಾಗಿ ಬೀಳೋದ್ರಿಂದ ಒಂದು ಇಳುವರಿ ಚೆನ್ನಾಗಿ ಬರುತ್ತೆ, ಮತ್ತೆ ಅದರದಲ್ಲೆಲ್ಲ ಮಧ್ಯದಲ್ಲಿ ಬೇಸಾಯ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಹ್ಞೂ ಸರ್. ಆಮೇಲೆ ಏನಾಗುತ್ತೆ ಅಂದ್ರೆ ಹತ್ರದ ಗಿಡ ಇಟ್ಟಾಗ ಏನಾಗುತ್ತೆ ನೆಳಲ್ಲಾಗಿರುತ್ತೆ, ಬೇರಿಗೆ ಅನ್ನೋದು ಬೀಳಲ್ಲ ಬಿಸಿಲು. ಹಂಗಾಗಿ ಸರ್ ನಾವು ನಮ್ಮ ಐಡಿಯಾ ಮೇಲೆ ನಾವು ಆತರ ಅಗಲ ಇಟ್ಟಿವಿ ಸರ್. ಈಗ ಪ್ರಾರಂಭದಲ್ಲಿ ಕೆಲವು ರೈತರೆಲ್ಲ ಒಂದು 5 ವರ್ಷ ಫಸಲಿ ಬರೋವರೆಗೂ ಬೇರೆ ಬೇರೆ ಅಂತರ ಬೆಳೆಗಳು ಬೆಳ್ಕೊಂತಾರೆ, ನೀವೇನಾದ್ರು ಮಧ್ಯದಾಗ ಬೆಳೆ ಬೆಳ್ಕೊಂಡ್ರೆ? ನಾವು ಸಹ ಫಸ್ಲು ಬರೋವರೆಗೂ ಟೊಮೆಟೊ ರಾಗಿ ಜೋಳ ಎಲ್ಲ ಬೆಳೀತಿದ್ವಿ ಸರ್. ಫಸ್ಲು ಕೆಡಿವಿ ಫಸ್ಲು ಕೆಣಿ ಕೊಡೋಂಗಾದ್ಮೇಲೆ ಸಹ ಏನು ಮಾಡಿಲ್ಲ, ಬಟ್ ಏನು ಅದರೊಳದೇ ಆದಾಯ ನೋಡ್ಕೊಂಡು ಅದರೊಳದೇ ಇಂಪ್ರೂವ್ಮೆಂಟಿಂಗ್ಸ್ ಅದರೊಳದೇ ಇದು ಮಾಡ್ಕೊಂಡು ಹಂಗೆ ಇದು ಮಾಡ್ತದೆ ಸರ್. ಮಧ್ಯದಲ್ಲಿ ಈ ಥರ ರಾಗಿ ಬೇರೆ ಬೇರೆ ತರಕಾರಿ ಅಂತ ಬೆಳೆಗಳೆಲ್ಲ ಬೆಳೆದಿದೆ ಇವಾಗೇನಿಲ್ಲ ಸರ್. ಇವಾಗ ಅಡಿಕೆ ಬರ್ತಲ್ಲ ಪ್ರಾಫಿಟ್ಟು, ಹಂಗಾಗಿ ಅದು ಫಸ್ಲು ಬಿಡೋವರೆಗೂ ಬೆಳೆದ್ವಿ ಸರ್ ಜಗ್ಗ. ಆ ಬಂದಾದ್ಮೇಲೆ ಸರ್ ಇವಾಗ ಏನು ಆಗ್ತಿಲ್ಲ. ನಾಟಿ ಮಾಡಿದ್ಮೇಲೆ ಫಸ್ಲಿ ಬರ್ಬೇಕಂದ್ರೆ ಎಷ್ಟು ವರ್ಷ ಕಾಪಾಡ್ಬೇಕಂತೀರ? ಸರ್ 5-6 ವರ್ಷ. ನೀರು ನಿರ್ವಹಣೆ ಏನು ಆ ನೀರು ಕೊಡ್ತಾರೋ ಎಲ್ಲ ಡ್ರಿಪ್ ಮಾಡಿದ್ರೆ ಯಾವ ರೀತಿ ಮಾಡಿದ್ರೆ? ಎಲ್ಲ ಡ್ರಿಪ್ ಸರ್, ಎಲ್ಲ ಡ್ರಿಪ್ ಮಾಡಿ ಎಲ್ಲ ಡ್ರಿಪ್. ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಾರೆ ನೀರು? ಸರ್ ನಾವು ಡೈಲಿ 1-2 ಗಂಟೆ 3 ಗಂಟೆ ಸರ್, 2-3 ಗಂಟೆ ಆಯಿಸೋದು ಹಂಗೆ ಮೋಟರ್ ಜಾಪ್ ಮಾಡೋದು. ನಿಮ್ದು 5 ಎಕರೆ ತೋಟಕ್ಕಾಗಷ್ಟು ನೀರು ಇದೆಯಾ? ಐತಿ ಸರ್. ಎಷ್ಟಿದೆ ಬೋರ್? ಸರ್ 4 ಅದ. 4 ಇದಾರೆ. ನಾವು 500 ಗಿಡಕ್ಕೆ ಒಂದೊಂದು ಬೋರ್ ಫಿಕ್ಸ್ ಮಾಡಿವಿ ಸರ್. 500 ಗಿಡಕ್ಕೆ ಅದೊಂದೇ ಬೋರ್ ಹೋಗ್ಬೇಕು ಆ ಥರ. ಅಂದರೆ ನಿಮಗೆ 5 ಎಕರೆಗೆ 4 ಬೋರಿಂದ ನೀರು ಸಾಕಾಗುತ್ತೆ? ಹ್ಞೂ ಸರ್. ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಈ ಕಡೆ? ಐತಿ ಸರ್, ಐತಿ. ಒಂದೊಂದು ಬೋರು 4-3 ಇಂದ 4 ಇಂಚ್ ನೀರು ಬರ್ತೈತಿ ಸರ್. ಮತ್ತೆ ಈಗ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ. ಪ್ರತಿ ವರ್ಷ ಕೆಲವು ರೈತರು ಕೊಡ್ತಾರೆ, ನೀವೆಲ್ಲ ಏನೇನು ಗೊಬ್ಬರ ಕೊಡ್ತೀರ? ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತೀರ? ಸರ್ ನಾವು ಇನ್ನೇನು ಮಾಮೂಲಿ ಸರ್, ನಮ್ಮ ಮಣ್ಣು ಗೊಬ್ಬರನೇ ಸರ್. ನಮ್ದು ನಾ ಸ್ವಂತಕ್ಕೆ ನಾವು ಎಮ್ಮೆ ದನ ಇರ್ತಕ್ಕಂಥ ಸಾಕಿರೋ ಗೊಬ್ಬರನೇ ಮಣ್ಣು ಗೊಬ್ಬರ ಸರ್ ನಮ್ದೇ. ನಾವು ಯಾವ ಗೌರ್ಮೆಂಟ್ ಗೊಬ್ಬರ ಅದು ಇದು ಏನು ಇಲ್ಲ ಸರ್, ನಮ್ಮ ತಾಕತ್ತಿ ಮೇಲೆ ನಾವು ಬೆಳಿತೀವಿ. ವರ್ಷಕ್ಕೆ ಎಷ್ಟು ಸಾರಿ ಕೊಡ್ತೀರಾ ಗೊಬ್ಬರ? ಸರ್ ಕೊಡಲ್ಲ, ವರ್ಷಕ್ಕೆ ಕೊಡಲ್ಲ. 1 ವರ್ಷ ಹಾಕಿದ್ರೆ 1 ವರ್ಷ ಗ್ಯಾಪ್ ಸರ್, ಆಮೇಲೆ ನೆಕ್ಸ್ಟ್. ಅಂದ್ರೆ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕೊಡ್ತೀರ? ಒಂದೊಂದು ಪುಟ್ಟಿ ಹಾಕ್ತೀರ? ಯಾವ ರೀತಿ ಮಾಡ್ತೀರ ಕೊಟ್ಟಿಗೆ ಗೊಬ್ಬರ? ಒಂದು ಪುಟ್ಟಿ ಸರ್. ಮತ್ತೆ ಕೆಲವು ರೈತರು ಈ ಕೆರೆಗೋಡು ಕೆಂಪು ಮಣ್ಣು ಎಲ್ಲ ಒಡಿಸಿ ನಾವು ಅದನ್ನು ಒಂದೊಂದು ಪುಟ್ಟಿ ಕೊಡ್ತೀವಿ ಅಂತಾರೆ, ಆ ಥರ ನೀವು ಮಾಡಲ್ವಾ? ಹ್ಞೂ ಮಾಡ್ತೀವಿ ಸರ್, ಅದನ್ನು ಮಾಡ್ತೀವಿ. ಅದನ್ನೇ ಸರ್ ಒಂದ್ಸರಿ ಮಾಡಿದಾಗ ಗೊಬ್ಬರ ಏರ್ಕೊಂಬಿಟ್ಟು ಮಣ್ಣು ಏರ್ಸ್ಕೊಂಬಿಟ್ಟು ಮಣ್ಣು ಗೊಬ್ಬರ ಎರಡು ಒಂದೇ ಪುಟ್ಟಿ ಕೊಡ್ತೀವಿ ಸರ್. ಆ ಥರ ಅಂದ್ರೆ ಒಂದ್ ಪುಟ್ಟಿ ಗೊಬ್ಬರ ಹಾಕೋದು, ಅದ್ರ ಮೇಲೆ ಒಂದ್ ಪುಟ್ಟಿ ಮಣ್ಣು ಹಾಕೋದು. ಒಂದ್ ಪುಟ್ಟಿಯನ್ನೇ ಸರ್ ಇಡೀ ಹೊಲ ತುಂಬಾ ಅಳ್ಳಿ ಕೈ ಬಿಡ್ತೀವಿ ಸರ್. ನಾವ್ ಹಂಗ ಒಂದ್ ಪುಟ್ಟಿ 2 ಪುಟ್ಟಿ ಆ ಥರ ಇದು ಮಾಡಲ್ಲ ಸರ್. ಒಡಿಸಿ ಕೈ ಬಿಟ್ಟು ಬಿಡ್ತೀವಿ. ಸ್ವಂತಗಳು ನಮ್ಮವೇ ಇದಾವ, ನಾವೇನು ಅದಕ್ಕೆ ಎಷ್ಟು ಮಾಡ್ಬೇಕಂತ ಮಾಡಿ ಕೈ ಬಿಟ್ಟು ಬಿಡ್ತೀವಿ ಸರ್. ಮತ್ತೆ 2-3 ವರ್ಷ ಹೋಗಲ್ಲ ಅದು ಸವಸ. ಅಂದ್ರೆ ನೀವು ಗಿಡದ ಬುಡಕ್ ಮಾತ್ರ ಹಾಕಲ್ಲ, ಹೊಲ ಪೂರ್ತಿ ಎರಡು ಬಿಡ್ತೀರ? ಹಂಗೆ ಅಷ್ಟು ಕವರ್ ಮಾಡ್ತೀವಿ. ಅಷ್ಟು ಕವರ್ ಮಾಡ್ತೀರ. ಹಾಗಿದ್ರೆ ಅಷ್ಟೊಂದು ಗೊಬ್ಬರ ಬೇಕಾಗುತ್ತೆ, ಎಷ್ಟು ಲೋಡ್ ಬೇಕಾಗುತ್ತೆ ಆ ಥರ ಹೊಲ ಪೂರ್ತಿ ಎರಡ್ಬೇಕಂದ್ರೆ? ಸರ್ ಒಂದು 50 ಲೋಡ್ ಬೇಕಾದ ಗೊಬ್ಬರ, ಒಂದು 500 ಲೋಡ್ ಮಣ್ಣು ಬೇಕಾಗುತ್ತೆ. 50 ಲೋಡ್ ಗೊಬ್ಬರ ನಿಮ್ದೇ ಮನೆದೇ ಇರುತ್ತಾ? ಕೊಂಡ್ಕೊಂತೀವಿ ಸರ್ ಬೇರೆ ಕಡೆ ಹೊರಗಡೆ. ಮನೆಗೆ ಗೊಬ್ಬರ 1 ಲೋಡ್ ಆದ್ರೆ ಹೊರಗಡೆ 1-40 ಲೋಡ್ ಕೊಂಡ್ಕೊಂತೀವಿ ಸರ್ ನಾವು. ಈಗ ಹೊರಗಡೆ ಕೊಂಡ್ಕೋಬೇಕಂದ್ರೆ ಗೊಬ್ಬರನೇ ಸಿಗೋದಿಲ್ಲಪ್ಪ ಅಂತಾರೆ ರೈತರು? ತರಿಸ್ತೀವಿ ಸರ್ ನಾವು, ಈ ಲೋಡ್ ಬರ್ತಾವಲ್ಲ ಅವನ್ನೇ ತರಿಸ್ತೀವಿ ಸರ್ ಕುರೆ ಗೊಬ್ಬರ. ಒಂದು ಲೋಡ್ ಗೊಬ್ಬರ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟು ಕೊಂಡ್ಕೋಬೇಕು? ಸರ್ ಲೋಡ್ ಅಲ್ಲ, ಅದು ಚೀಲ ಲೆಕ್ಕ. ಚೀಲ 150, 120, 180 ತನಕಲ್ಲೂ ಸರ್ ತಂದು ಇದು ಸ್ಪಾಟ್ಗೆ ಕೊಡ್ತಾರೆ ಸರ್. 1 ಎಕರೆಗೆ ಎಷ್ಟು ಪ್ಯಾಕೆಟ್ ಗೊಬ್ಬರ ಬೇಕಾಗತ್ತೆ ಆತರ ಕುರಿ ಗೊಬ್ಬರ? 1 ಎಕರೆ ಸಹ ಒಂದು 50 ಪ್ಯಾಕೆಟ್ ಬೇಕಾಗ್ತದೆ. 50 ಪ್ಯಾಕೆಟ್. ಅಂದ್ರೆ ಅದನ್ನೆಲ್ಲ ಚೆನ್ನಾಗಿ ಚೆಲ್ಬಿಟ್ಟು ಅದಕ್ಕೆ ಮಣ್ಣು ಏರ್ಬಿಟ್ಟು ಮತ್ತೆ ಬೇಸಾಯ ಮಾಡ್ತೀರ? ಹ್ಞೂ ಸರ್. ಮತ್ತೆ ಈಗ ಅಡಿಕೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನು ರೋಗ ಬರುತ್ತೆ? ಬರ್ತಿ ಸ ಇನ್ನೇನು ಮಾಡೋಕ್ಕಾತ್ತೆ ಜನಗಳಿಗೆ ಅದು ಇದು ಏನೇನು ಬರ್ತಂದ್ರೆ ಸರ್ ಗಿಡಕ್ಕೆ ಇನ್ನೇನು ಬಂದೇ ಬರ್ತಿ ಸ ಅದಕ್ಕೆ ಇನ್ನೇನು ಈಗ ನಾವು ರೈತರಾಗಿ ಅಂದಮೇಲೆ ಅದನ್ನೆಲ್ಲ ಚೆಕ್ ಮಾಡಲ್ಲ ಅದನ್ನೆಲ್ಲ ಇದನ್ನು ಮಾಡಲ್ಲ ಸುಳ್ಳೆ ರೋಗನೂ ಬರ್ತೈತೆ ಕೊಳೆ ರೋಗನೂ ಬರ್ತೈತೆ ಅದನ್ನೇ ಆ ಥರ ಅವೈಟ್ ಮಾಡ್ಬೇಕಂತ ಸುಮ್ಮನೆ ಹಾಕೋದು ನಾವು ತೆಗಿಯೋದಷ್ಟೇ ಅದು ಆತ ಆ ಗಿಡಕ್ಕೆ ಮತ್ತೆ ಅದೇ ಗಿಡಕ್ಕೆ ತಂದು ಅಲ್ಲಿ ಬೇರೆ ಗಿಡ ಇಡೋದು ಈ ಥರ ಹೋಗುವರಿ ಗಿಡಗಳು ಹೋಗ್ತಾ ಇರ್ತಾವ ಹೋಗ್ತವೆ ಸರ್ ಹೋಗ್ತವೆ ಆ ತಕ್ಷಣಕ್ಕೆ ಗುಂಡಿ ತೆಗಿತೀವಿ ಇಡ್ತಿರ್ತೀವಿ ಮತ್ತೆ ಹಂಗೆ ಬೆಳೀತಾ ಹೋಗ್ತಾ ಈಗ ನಿಮ್ಮ ಹೊಸದುರ್ಗತೆ ಎಲ್ಲ ಕೆಲವೆಲ್ಲ ತೆಂಗು ಸಾಕಷ್ಟು ಜನ ರೈತರು ಬೆಳೀತಾರೆ ನೀವೇನ್ ತೆಂಗು ಬೆಳೀತಾ ಇಲ್ವಾ ಐತಿ ಸರ್ ತೆಂಗು ಐತಿ ಸರಿ ಸಮ ಅಡಿಕೆ ತೋಟನೂ ಐತಿ ತೆಂಗು ಎಷ್ಟು ಗಿಡ ಇದಾವೆ ತೆಂಗು ಗಿಡ ಸಹ ಒಂದು 200 ಐತಿ ಈಗ ಮತ್ತೆ ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ ಅಥವಾ ಈ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ಆತರ ಮಾಡ್ತಾರೆ ಕೇಣಿ ಕೊಡ್ತೀವಿ ಸರ್ ಕೇಣಿ ಕೊಡ್ತೀರಾ ಹೆಂಗೆ ಕೇಣಿ ಅಂದ್ರೆ ಏನ್ ರೇಟಿಗೆ ಕೊಡ್ತೀರಾ ಸರ್ ನಮ್ದು 800 ಗಿಡ ಸರ್ 800,000 ಕೊಟ್ಟಿನಿ ಸರ್ 800 ಗಿಡ 800,000 5 ಎಕರೆಯಿಂದ ಜಾಸ್ತಿ ಇರ್ಬೇಕಲ್ಲ ಗಿಡ ಇರ್ಬೇಕು ಸರ್ ಅದರಲ್ಲಿ ನಾವು ಅಣತಮೂಳು ಭಾಗ ಆಗಿವಿ ನಿಮ್ ಭಾಗಕ್ಕೆ 800 ಗಿಡ ಬಂದಿದ್ಯಾ ಸರ್ ಈಗ ನೀವೇ ಯಾಕೆ ಸುಲಿಸಿ ಬೇಯಿಸಿ ಮಾರಾಟ ಮಾಡಬಾರ್ದು ಮಾರಕ್ಕೆ ಸಹ ಅದು ಇಲ್ಲೇ ಬಾರ್ ನಡ್ಕೊಳ್ಳೋದು ಮಾಡೋದು ಮನೆಗಳಾಗೆ ಸಿಕ್ಕಾಪಟ್ಟೆ ಕಷ್ಟ ಸುಖ ಏನೇನ ಪ್ರಾಬ್ಲಮ್ ಆಗ್ತಿರ್ತಾವ ಆಮೇಲೆ ಒಬ್ಬಂಟಿಗ್ರು ಆಮೇಲೆ ಹೊರಳು ಮನೆ ಕಳತಾನ ಈ ತರ ಎಲ್ಲ ಆಗ್ಬಿಟ್ಟು ಸಹ ನಾವು ಇನ್ನೇನು ಅಥವಾ ಹೋಗಲಿ ಅತ್ಲಾಗೆ ಸಿಗೋಟ್ ಸಿಗ್ಲಿ ಅಂತ ಸಹ ಕೊಡ್ತೀವಿ ಸರ್ ಆಮೇಲೆ ಹೊರ ಒಣಕಾಸು ನಿಟ್ಟಿಡಿಯ ಚೀಲ ಸ ಇವಾಗ ಒಂದ 2-3 ವರ್ಷಕ್ಕಿಂತ ಸಹ ನಮ್ಮೂರಲ್ಲಿ ಸ್ವಲ್ಪ ಅಡಿಕೆ ಕಳತನ ಆಗ್ತೈತಿ ಸರ್ ಹಂಗಾಗತ್ತ ಸಹ ಕೊಟ್ಬಿಡ್ತೀವಿ ಸರ್ ಅಡಿಕೆ ಕಳತನ ಅಂದ್ರೆ ಮನೆಯಲ್ಲಿ ಮುಂದೆ ಒಣಗಾಕಿದ್ದ ಅಥವಾ ಗಿಡದಿಂದ ಕೊಯ್ಕೊಂಡು ಹೋಗ್ತಾರೆ ಇಲ್ಲ ಸರ್ ಮನೆಯಲ್ಲೇ ಕೊಯ್ದು ಒಣಗಿಸಿ ಇದಾಗಿರೋದು ಸರ್ ಆ ಸಮಯದಲ್ಲಿ ನೀವು ಮನೆಯಲ್ಲಿರಲ್ವಾ ಇಲ್ಬಹುದು ಇಲ್ದಂಗೆ ಇಲ್ಲಬಹುದು ಸರ್ ಎಲ್ಲರೂ ಹೋಗಿರ್ತೀವಿ ಸರ್ ಆಮೇಲೆ ವರಲ್ಲಿ ನಾವು ಇನ್ನ ಮನೆಕೆಂದರು ಒಂದೇ ಸತ್ತರು ಒಂದೇ ನಿದ್ದೆ ಹೋಗಿರ್ತೀವಿ ಬರಲ್ಲ ಬರ ತೆಗಲಿ ಇಟ್ಕೊಂಡು ನಡೀತಿರ್ತಾರೆ ಚೀಲ ಹಂಗಾಗ್ಬಿಟ್ಟು ನೀವೆಲ್ಲ ಕೇಣಿ ಕೊಟ್ಬಿಡ್ತೀರ ಹ್ಞೂ ಸರ್ ಕೇಣಿ ಕೊಡ್ತೀವಿ ಈಗ 800 ಗಿಡಕ್ಕೆ 800,000 ಒಳ್ಳೆ ಬೆಲೆ ಅಂತೀರಾ ಹ್ಞೂ ಸರ್ ಅಂದ್ರೆ ನೀವೇ ಸುಲಿಸಿ ಬೇಸರಿ ಮಾರಾಟ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಲಾಭ ಬರ್ತಿತ್ತು ಇವೆಲ್ಲ ಸಮಸ್ಯೆ ಇರೋದಂದ್ರೆ ನೀವು ಕೇಳಿ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀರ ಹ್ಞೂ ಸರ್ ಈಗ ತೆಂಗು ಹಾಕಿದೀವಿ ಅಂತಂದ್ರೆ ತೆಂಗಿನಿಂದ ಚೆನ್ನಾಗಿ ಆದಾಯ ಬರ್ತಾ ಇದೆಯಾ ಪರವಾಗಿಲ್ಲ ಸರ್ ತೆಂಗು ಅಂದ್ರೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಸರ್ ನಾವು ಮಾಡ್ತೀವಿ ಸರ್ ಯಾವ ಟೈಮಿಗೆ ಗೊಬ್ಬರ ನೀರು ಕೊಡ್ಬೇಕಂತ ಅದಕ್ಕೂ ಕೊಡ್ತೀವಿ ಸರ್ ಬರೀ ಒಂದೇ ತೋಟಕ್ಕೆ ಕೊಡ್ತೀವಿ ಆ ತರ ಇಲ್ಲ ಸರ್ ಅದಕ್ಕೆ ಏನ್ ಮಾಡ್ತೀವಿ ಅದಕ್ಕೂ ಅದೇನೆ ಮಾಡ್ತೀವಿ ಸರ್ ಅದನ್ನು ಬಿಡಲ್ಲ ಅಂದ್ರೆ ತೆಂಗು ಅದನ್ನೇ ಸಪರೇಟ್ ಹಾಕಿದ್ರ ಅಥವಾ ಅಡಿಕೆ ಸುತ್ತ ಬಾರ್ಡ್ರಿಗೆ ತಲೆಮಾರಿ ಮಾತ್ರ ಹಾಕಿ ಸರ್ ತಲೆಬಾರಿ ಸರ್ ಸಪರೇಟ್ ಇಲ್ಲ ಸರ್ ಅದೇ ಅಡಿಕೆ ತೋಟದಲ್ಲಿ ರೊಬೋಟ್ಸ್ ಹಾಕಿ ಮತ್ತೆ ಈ ತೆಂಗು ಅಂದ್ರೆ ಈ ಕಾಯಿ ಮಾರಾಟ ಮಾಡ್ತೀರ ಅಥವಾ ಕೆಲವರು ಕೊಬ್ಬರಿ ಮಾಡ್ತಾರೆ ಕೆಲವರು ಎಳ್ಳೀರ್ ಮಾರಾಟ ಮಾಡ್ತಾರೆ ನೀವು ಯಾವ ತರ ಮಾಡ್ತೀರ ಇಲ್ಲ ಸರ್ ಕಾಯಿ ಕೊಡ್ತೀವಿ ನಾವ್ ಹಂಗೆ ಕಾಯಿ ಕೊಡ್ತೀವಿ ಕೊಬ್ಬರಿ ಪೊಬ್ಬರಿ ಮಾಡಲ್ಲ ವರ್ಷಕ್ಕೆ ಎಷ್ಟು ಸಾರಿ ಕಾಯಿ ಕೇಳ್ತೀರ ಸರ್ ವರ್ಷಕ್ಕೊಂದು 10 ಸಾರಿ ಕಡುತ್ತೀವಿ 10 ಸಾರಿ ಒಂದೊಂದು ಸಾರಿ ಕೆಡೋದಾಗ ಎಷ್ಟು ಕಾಯಿ ಸಿಗುತ್ತೆ ಒಂದ್ಸಾರಿ ಕೇಳಿದ್ರೆ ಸರ್ 3,000-4,000 ಬೀಳುತ್ತೆ ಎಷ್ಟು ಗಿಡದಿಂದ 30 ಗಿಡಕ್ಕೆ 30 ಗಿಡಕ್ಕೆ ಕಾಯಿ ಎಲ್ಲಿ ಮಾರಾಟ ಮಾಡ್ತೀರಾ ಸರ್ ಇಲ್ಲ ಸ್ಪಾಟ್ನಲ್ಲೇ ಬಂದಿಲ್ಲೇ ತಾಂಗ್ತಾರೆ ಏನ್ ರೇಟ್ ಕೊಡ್ತಾರೆ ಕಾಯಿಗೆ ಸರ್ ಮೊನ್ನೆ ಒಂದು 15-16 ಹಾಕಿದ್ರು ಒಂದ್ ಕಾಯಿಗೆ 15-16 ರೂಪಾಯಿ ಕೆಲವರು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ನೀವೇನ ಕೆಜಿ ಲೆಕ್ಕದಲ್ಲಿ ಕೊಡಲ್ಲ ಕೆಜಿ ಕೊಡಲ್ಲ ಸರ್ ನಾವು ಹಂಗೆ ಉಂಡ ಗುತ್ತಿಗೆ ಒಂದ್ ಪೀಸ್ ಲೆಕ್ಕ ಈಗ 15-16 ರೂಪಾಯಿ ಅಂದ್ರೆ ಒಳ್ಳೆ ರೇಟ್ ಆಯ್ತಲ್ಲ ಹ್ಞೂ ಸರ್ ಮೊದ್ಲಿಂದ ಕೆಲವು ಟೈಮ್ ಎಲ್ಲ 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಇತ್ತು ಈಗ ಒಂದ್ 2-3 ವರ್ಷದಿಂದ ಒಳ್ಳೆ ಬೆಲೆ ಸಿಗ್ತಾ ಇದೆ ಇಲ್ಲ ಸರ್ ಅವಾಗ ಒಂದ್ 3-4 ವರ್ಷದಿಂಚೆ ಒಳ್ಳೆ ರೇಟ್ ಇದೆ ರೇಟ್ ಹಿಡಿದ್ರದ್ದು ಈ ವರ್ಷಲೇ ಒಂದ್ ವರ್ಷ ಈ ವರ್ಷ 2 ವರ್ಷದಾಗ ರೇಟ್ ಹಿಡಿದ್ರು ಸರ್ ಈಗ 2020 19 18 22 25 ತನಕ ಹೋಯ್ತು ಸರ್ ಕಾಯಿ ರೇಟು ಇವಾಗ ಡಿಮಾ ಐತೆ ಈಗ ಅಂದ್ರೆ ನಿಮ್ ಮನೆ ಹತ್ರನೇ ಬಂದು ಅವರೆಲ್ಲ ಸುಲ್ ತಗೊಂಡ್ ಹೋಗ್ತಾರೆ ಹಂಗ ಯಾವ ರೀತಿ ಮಾಡ ಉಂಡಿಕಾಯಿನೇ ತಗೊಂಡು ಉಂಡಿಕಾಯಿನೇ ಈಗ ಕೆಲವು ರೈತರು ಹೇಳ್ತಿರ್ತಾರೆ ಒಳ್ಳೆ ಸೈಜ್ ಇರೋಕ್ ಮಾತ್ರ ಒಳ್ಳೆ 15-16 ರೂಪಾಯಿ ರೇಟ್ ಕೊಡ್ತಾರಪ್ಪ ಕೆಲವು ಚಿಕ್ಕ ಸೈಜ್ ಇರೋಕೆ ರೇಟ್ ಕಡಿಮೆ ಹಾಕಿ ಕೊಡ್ತಾರೆ ಅಂತೆಲ್ಲ ಮತ್ತೆ 100ಕ್ಕಿಷ್ಟು ಕಾಯಿ ಕಮಿಷನ್ ಕೊಡ್ಬೇಕು 1,000ಕ್ಕಿಷ್ಟು ಕಾಯಿ ಕಮಿಷನ್ ಕೊಡ್ಬೇಕು ಅಂತೆಲ್ಲ ಹೇಳ್ತಾರೆ ಯಾವತರ ಅದೇ ಸರ್ ಒಂದ 1,000 ಕಾಯಿ 100 ಕೊಡ್ತೀವಿ ಲಾಭ ಲಾಭ ಮತ್ತೆ ದೊಡ್ಡದಕ್ಕೂ ಚಿಕ್ಕದಕ್ಕೂ ರೇಟ್ ಡಿಫ್ರೆನ್ಸ್ ಇರುತ್ತ ಹ್ಞೂ ಸರ್ ಸಣ್ಣ ಪೀಸ್ ಬಿಟ್ಟು ಉಂಡುಂಡಿ ಅದ ಒಂದ್ ತಪ್ಪನ ಎಣಿಸ್ಕೊಂಡು ಹೋಗ್ತಾರೆ ಅಂದ್ರೆ ಚಿಕ್ಕ ಸೈಜ್ಗೆ ಏನ್ ರೇಟ್ ಹಾಕೊಡ್ತಾರೆ ಚಿಕ್ಕ ಸೈಜ್ ಸಹ 15-16 ಐತೆ ಅಂದ್ರೆ ಒಂದ್ 10 ರೂಪಾಯಿ ಕೊಡ್ತಾರೆ ಸರ್ ಕೆಲವು ರೈತರು ಹೇಳ್ತಿರ್ತಾರೆ ನಾವು ಕಾಯಿ ಮಾರಾಟ ಮಾಡೋದಕ್ಕಿಂತ ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ನಮಗೆ ಪ್ರತಿಯೊಂದು ಕೊಬ್ಬರಿ ಆಗೋದ್ರಿಂದ ನಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳ್ತಾರೆ ಸರ್ ಸಿಗುತ್ತೆ ಅದನ್ನೀಗ ನಾವು ಅದನ್ನ ದುಂಡಿಗೆ ಹಾಕೋದು ಆಮೇಲೆ ಅದಕ್ಕೆಲ್ಲ ಶೆಡ್ ಮಾಡಬೇಕು ಅವಕ್ಕೆಲ್ಲ ಸಿಸ್ಟಮ್ ಮಾಡ್ಬೇಕು ಸರ್ ಕೊಬ್ಬರಿ ಹಾಕ್ಬೇಕಂದ್ರೆ ಈಗ ಅದನ್ನೆಲ್ಲ ರಾತೆ ಏನು ಮಾಡೋದು ಅನ್ನೋದು ಅತ್ಲಾಗ ಕೆಡಿ ಕೆಡುತ್ತೀವ ಮಾರೋದು ಮತ್ತೆ ಇನ್ನು ಕೆಲವು ರೈತರು ಎಳ್ಳೀರ್ ಮಾರಾಟ ಮಾಡ್ತಾರೆ ನೀವೇನು ಎಳ್ಳೀರ್ ಮಾರಾಟ ಮಾಡಲ್ಲ ಕೊಡ್ತೀವಿ ಸರ್ ಹಿಂಗೆ ಯಾವಾಗ ಬಂದು ಕೊಡ್ತೀವಿ ಇಲ್ಲದ್ರಿಲ್ಲ ಹಂಗ ಆತರ ಸರ್ ಎಳ್ನೀರ್ ಮಾರಾಟ ಮಾಡಿದ್ರೆ ಏನ್ ಬೆಲೆ ಸಿಗುತ್ತೆ ಅದು 15-20 ಐತೆ ಸರ್ ಇವಾಗ ಈಗ 15-20 ರೂಪಾಯಿ ನಿಮ್ ತಗೊಂಡು ಕೊಂಡ್ಕೊಂಡೋದ್ರೆ ಅವ್ರು 8 ರೂಪಾಯಿ ಮಾರಾಟ ಮಾಡ್ತಾರೆ ಅವ್ರೊಂದು 20-25 ರೂಪಾಯಿ ಕೊಡ್ತಾರೆ ಸರ್ ಮತ್ತೆ ಈ ಅಡಿಕೆ ತೆಂಗು ಕಾಲದಲ್ಲಿ ಇನ್ನು ಬೇರೆ ಬೇರೆ ಏನ್ ಬೆಳೆಗಳು ಬೆಳಿತೀರ ಎಷ್ಟೇ ಸರ್ ರಾಗಿ ಜೋಳ ಅಡಿಕೆ ತೆಂಗು ಇಷ್ಟೇ ಸರ್ ಅಷ್ಟು ಬಿಟ್ರೆ ನಿನ್ನಲ್ಲ ಸರ್ ಈಗ ಅಡಿಕೆ ಮಧ್ಯದಲ್ಲೆಲ್ಲ ಕೆಲವು ರೈತರು ವಿಳ್ಯದೆಲೆ ಕಾಳುಮೆಣಸು ಏಲಕ್ಕಿ ಇಂಥವೆಲ್ಲ ಬೆಳೆಗಳು ಬೆಳಿತಾರೆ ನೀವೇನು ಬೆಳಿಬೇಕಂತ ಆಸಕ್ತಿ ಇಲ್ಲ ಇಲ್ಲ ಸರ್ ಆ ಥರ ಏನು ನಮಗೇನು ಬೆಳಿಬೇಕಂತ ಏನು ಆ ಥರ ಏನಿಲ್ಲ ಈಗ ಇದುವರೆಗೂ ಆಯ್ಕಿಲ್ಲ, ಈಗೇನಾದ್ರೂ ಆಯ್ಕೆ ಹಾಕ್ಬೇಕಂತ. ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದ ತೋಟ ನೀವು ಈ ಮುಂಚೆ ಹಾಕಿದ್ರೆ ಜೊತೆಗೆ ಫಸ್ಲಿಗೆ ಬರೋ ಅವಕಾಶ ಇತ್ತು, ಯಾಕೆ ಹಾಕ್ಲಿಲ್ಲ? ಅದೇ ಬಾಕಡೊಂದು ದಿವಸ ಇನ್ನೇ ನೀವು ನೋಡ್ಕೊಂತ ನೋಡ್ಕೊಂತ ತೋಟಗಳು ಇಂಪ್ರೂವ್ಮೆಂಟ್ ಮಾಡಿವಲ್ಲ, ಹಂಗಾಗಿ ಮಾಡಲಿಲ್ಲ ಸರ್. ಮುಂದಿನ ಏನೇನು ಬೇರೆ ಬೇರೆ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಐತೆ? ಇನ್ನೇನು ಇಲ್ಲ ಸರ್, ಅಷ್ಟೇ ಸರ್, ನಾವು ಮಾಡೋಕ್ಕಾಗೋದಷ್ಟೇ, ನಾವು ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲಿ ಸರ್. ಈಗ ಇನ್ನೊಂದು 3 ಎಕರೆ ಇರೋದಕ್ಕೂ ಅದನ್ನ ನೀರಾವರಿ ಮಾಡಿ ಮತ್ತೆ ಅಡಿಕೆ ತೆಂಗು ಹಾಕ್ಬೇಕನ್ನೋ ಉದ್ದೇಶ ಏನಿಲ್ಲ? ಐತಿ ಸರ್, ಅದೇ ಸ್ವಲ್ಪ ಎಲ್ಲವಕ್ಕೂ ಮತ್ತೆ ಸಪ್ರೇಟ್ ಬೋರ್ ಹಾಕ್ಸ್ಬೇಕು, ಮತ್ತೆ ಟಿ ಸಿ ಮಾಡಬೇಕು, ಅವೆಲ್ಲ ಮತ್ತು ಸ್ವಲ್ಪ ಏನೇನು ಪ್ರಾಬ್ಲಮ್ ಐತಿ ಸರ್, ಅವೆಲ್ಲ ಆದ್ಮೇಲೆ ನೋಡೋದೇ ಸರ್ ಅಂತ ಸುಮ್ಮನೆ ಸರ್. ಅಂದ್ರೆ 8 ಎಕರೆ ಜಮೀನು ಒಂದೇ ಹತ್ರ ಐತಾ ಬೇರೆ ಬೇರೆ ಕಡೆ ಇದೆಯಾ? ಅಲ್ಲ, ಬೇರೆ ಬೇರೆ ಐತೆ ಸರ್, ಬೇರೆ ಬೇರೆ ಕಡೆ ದೂರ ದೂರ ಐತಿ. ಈಗ ತೋಟ ಮಾಡಿರೋದು ಮಾತ್ರ ಒಂದ್ ಕಡೆ ಇದೆ ಜಮೀನು, 5 ಎಕರೆ ಬೆದ್ಲು ಜಮೀನು ಬೇರೆ ಕಡೆ ಇದೆ. ಮತ್ತೆ ಈ ತರಕಾರಿ ಬೇರೆ ಬೇರೆ ಬೆಳೆಗಳೇನ ಬೆಳೀತಾ ಇದ್ರ? ಇಲ್ಲ ಸರ್, ಅದ ಆತರ ಏನಿಲ್ಲ, ಆತರ ಏನಿಲ್ಲ. ಮತ್ತೆ ಏನಾದ್ರು ಉಪಕಸಬು ಮಾಡ್ಬೇಕಪ್ಪ ಈ ಕೃಷಿ ಜೊತೆಗೆ, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಂತೆಲ್ಲ ಹೇಳ್ತಾರ, ಏನಾದ್ರೂ ಮಾಡ್ತಾ ಇದ್ರ? ಇಲ್ಲ ಸರ್, ಎಮ್ಮೆ ಅಷ್ಟೇ. ಎಮ್ಮೆ ಎಷ್ಟು ಎಮ್ಮೆ ಇದಾವೆ? ಎಮ್ಮೆ ಸಹ ಒಂದ 4 ಅದ. 4 ಇದಾವೆ. ಹಾಲು ಸಿಗ್ತಾ ಇದೆಯಾ? ಅದನ್ನೇನಾದ್ರೂ ಮಾರಾಟ ಮಾಡ್ತಾರೆ? ಹೆಂಗ್ ಮಾಡ್ತಾರೆ? ನಾ ಮನೇಲೆ ಸರ್. ಮನೇಲೆ ಗೊಬ್ಬರ ಸಿಕ್ಕಿದ್ದೆಲ್ಲ ಜಮೀನಿಗೆ. ನಿಮಗೆ ಊರು ಹೊರಗಡೆ ಇರೋದ್ರಿಂದ ಸಾಕಷ್ಟು ಅನುಕೂಲ ಐತಿ ಇಲ್ಲೆಲ್ಲ, ಸಾಕಷ್ಟು ಹಸುಗಳು ಸಾಕಾಣಿಕೆ ಮಾಡ್ಲಿಕ್ಕೆ, ಎಮ್ಮೆ ಸಾಕಾಣಿಕೆ? ಅದೇ, ಒಬ್ಬಂಟಿಗೆ ಹಾಕಿವಲ್ಲ, ಹುಡುಗರು ಎಲ್ಲ ಓದಕ್ ಹಾಕಿವಾ, ನಾವು ಒಬ್ಬಂಟಿಗ್ರು ಎಲ್ಲರೂ ಹೋಗ್ತಿವಿ. ಈಗ ಅವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಂತ ಸರ್ ಏನು ಮಾಡಕ್ ಹೋಗಿಲ್ಲ ಸರ್. ಎಷ್ಟು ಜನ ಮಕ್ಕಳು? ಒಂದೆಂಟು ಒಂದ್ ಗಂಟೆ ಸರ್. ಅವರೆಲ್ಲ ಏನು ಓದ್ತಾರೆ ಮಕ್ಕಳು? ಒಬ್ರು 7th, ಒಬ್ರು 4th. ಒಬ್ರು 7th, ಒಬ್ರು 4th. ಅಂದ್ರೆ ಇನ್ನು ಮಕ್ಕಳು ಚಿಕ್ಕರು. ಬೇರೆ ಈ ತರ ಉಪಕಸಬುಗಳು ಮಾಡ್ಬೇಕನ್ನ ಅಂತ ಆಸಕ್ತಿ ಇಲ್ಲ ಮಾಡ್ಬೇಕು ಸರ್. ಅದೇ ಸ್ವಲ್ಪ ಹುಡುಗರು ಸಣ್ಣವಲ್ಲ, ಹಂಗಾಗಿ ಸರ್ ನಾವು ಸುಮ್ಮನೆ ಸರ್. ಜಮೀನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಮನೆಗೆಲ್ಲ ಸಾಕಷ್ಟು ಜನ ಇರಬೇಕಾಗತ್ತೆ, ಇಲ್ಲಾಂದ್ರೆ ಹೊರಗಡೆಯಿಂದ ಕೂಲರ್ನ ಕರ್ಕೊಂಡ್ಬಂದು ಮಾಡಿಸ್ಬೇಕಾಗತ್ತೆ. ನೀವು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಷ್ಟೊಂದು ಜಮೀನು? ನಾವು ಮನೆಯಲ್ಲಿ ಸರ್ ನಾವು ಇರೋದೇ ಇಬ್ಬಳರಿ ಸರ್, ಗಂಡ ಇಟ್ಟು ಇಬ್ಬಳರಿ ಸರ್, ಯಾರಲ್ಲ, ಒಬ್ಬ ಮಗ ತಾನೆ, ಅವನೇ ಸಣ್ಣ ಸರ್. ಜಾಸ್ತಿ ಕೆಲಸದಾಗ ಎಲ್ಲ ಕೂಲರ್ನ ಇಟ್ಕೊಂತೀರಾ? ಅಂದ್ರೆ ನಾವು ಕೂಲಿಯರಿಗೆ ಸರ್ ಜಾಸ್ತಿ ಅಮೌಂಟ್ ಕೊಡಲ್ಲ, ನಾವೇ ಇಷ್ಟೇ ಕಷ್ಟ ಅಲ್ಲಿ ನಾವೇ ಮಾಡ್ತೀವಿ ಸರ್, ಕೊಡಲ್ಲ. ಇಲ್ಲೆಲ್ಲ ಕೂಲಿ ಯಾವ ರೀತಿ ನಡೀತೈತೆ ಗಂಡಾಳಿಗೂ ಹೆಣ್ಣಾಳಿಗೆಲ್ಲ? ಇಲ್ಲಿ ಸರ್ ಗಂಡಾಳಿಗೆ 500 ರೂಪಾಯಿ, ಹೆಣ್ಣಾಳಿ 400 ರೂಪಾಯಿ. ಅಂದ್ರೆ ಈ ಕಡೆ ಅಡಿಕೆ ತೆಂಗು ಜಾಸ್ತಿ ಬೆಳೆಯೋದ್ರಿಂದ ಕೂಲಿ ಜಾಸ್ತಿ ಇದೆ. ಮುಂದೆ ಈ ಮಕ್ಕಳನ್ನೆಲ್ಲ ಕೃಷಿ ಬದುಕಿಗೆ ತರಬೇಕನ್ನೋ ಉದ್ದೇಶನೇ ಓದಿಸ್ಬೇಕಂತ? ಓದಿಸ್ಬೇಕಂತ ಸರ್ ಆಸೆ, ಕೃಷಿ ಬಗ್ಗೆ ಏನಿಲ್ಲ. ಮುಂದಿನ ಏನಾದ್ರೂ ಬೇರೆ ಬೇರೆ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ರ? ನೋಡ ಸರ್, ಅದೇ ಇನ್ನೇನು ತೋಟ, ಅದ ತೆಂಗಿನ ತೋಟ, ಅಡಿಕೆ ತೋಟ ಮಾಡ್ಬೇಕಂತ ಆಸೆ ಐತೆ. ಒಂದ್ ಸ್ವಲ್ಪ ಎಲ್ಲ ನೋಡ್ಕೊಂಡು ಮಾಡೋಣ. ಈಗ ಒಟ್ಟಾರೆಯಾಗಿ ಅಡಿಕೆ ತೆಂಗು ಈ ಬೆದ್ಲು ಬೆಳೆ ಎಲ್ಲ ನಿಮ್ಗೆ ಲಾಭ ತಂದು ಕೊಡ್ತಾ ಇದೆಯಾ? ಪರವಾಗಿಲ್ಲ ಸರ್, ನಮ್ದು ಸಹ ಒಂದು ವರ್ಷದಿಂದ ಒಂದು ಆಗುತ್ತೆ ಸರ್, ಏನು ಪರವಾಗಿಲ್ಲ, ಒಂದು 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಆಗುತ್ತೆ. ಈಗ 10 ಲಕ್ಷ ರೂಪಾಯಿ ಆದಾಯ ಬಂದ್ಮೇಲೆ ನಾವು ಜಮೀನ್ಗಂತ ಒಂದಿಷ್ಟು ಖರ್ಚು ಮಾಡ್ಬೇಕಾಗತ್ತೆ, ಗೊಬ್ಬರ, ಮಣ್ಣು, ಅದೆಲ್ಲ ಎಷ್ಟು ಖರ್ಚು ಬರುತ್ತೆ ವರ್ಷ? 1 ಲಕ್ಷ ಓದ್ತೀವಿ ಸರ್. 10 ಲಕ್ಷ, 2 ಲಕ್ಷ. ಒಂದು 2 ಲಕ್ಷ ಖರ್ಚು ಮಾಡಿ ಇನ್ನೊಂದು 8 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಏನಾದರೂ ಉಳಿತಾಯ ಮಾಡಿದಿರಾ? ಏನಿಲ್ಲ ಸರ್, ಅದೇ ಹಿಂಗೆ ಓದ ಹುಡುಗರು ಮನೆ ಖರ್ಚು ಸಿಕ್ಕಾಪಟ್ಟೆ ಇರ್ತವೆ ಸರ್. ಆಮೇಲೆ ಏನೇನೋ ಸಾಲ ಪಾಲ ಮಾಡ್ಕೊಂಡಿರ್ತದೆ, ಅವಕ್ಕೆಲ್ಲ ಇಂಟ್ರೆಸ್ಟ್ ಕಟ್ಟಬೇಕು, ಹಿಂಗೇನೇನೋ ಮಾಡ್ಕೊಂಡ್ವಿ ಸರ್. ಹಂಗಾಗಿ ಸರ್ ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತದೆ ಸರ್, ಏನಾರ ಒಂದು ಬಂದೇ ಬರ್ತದೆ ಸರ್ ನೋವುಗಳು. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಮಗೆ ಸರ್? ನಮ್ಮ ಈಗ ನಮ್ಮ ಜಮೀನಲ್ಲಿ ನಾವು ಸರ್ ನಮ್ಮ ಅದರಲ್ಲೇ ಬದುಕ್ತಿರೋದು ಸರ್. ನಾವು ಇನ್ನು ಬೇರೆ ಪ್ರಾಫಿಟ್ ಯಾವುದೂ ಇಲ್ಲ ಸರ್, ಅದು ಬಿಟ್ಟರೆ ಯಾವುದೂ ಇಲ್ಲ ಸರ್, ಅದರಲ್ಲೇ ಸರ್ ಬದುಕ್ತಿರೋದು. ಹಣ್ಣಿನ ಬೆಳೆಗಳು ಬೆಳಿಬೇಕಪ್ಪ, ಮಾವು, ಸಪೋಟ, ದಾಳಿಂಬೆ ಅಂತೆಲ್ಲ, ಅದು ಒಳ್ಳೆ ಲಾಭ ತಂದು ಕೊಡುತ್ತೆ ಅಂತಾರೆ, ಆ ಥರ ಏನು ಬೆಳಿಬೇಕಂತ ಅನಿಸುತ್ತೆ? ಆ ಥರ ಏನಿಲ್ಲ ಸರ್, ನಮಗೆ ಅದು ಯಾಕೆ ಇಷ್ಟ ಆಗಿಲ್ಲ ಸರ್. ನಮಗೆ ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಹೇಳ್ಬಿಟ್ರೆ ಸರ್ ಏನೂ ಇಲ್ಲ. ಬಹಳ ಸಂತೋಷ ರಮೇಶ್ ಅವರು, ಇದುವರೆಗೆ ನಿಮಗೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ಎಂಟಿ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 8 7 0 0 0 0 1 0 1 4 2 4 2 4 2 4 2 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0001 42 42 ಅಷ್ಟೇ ಸುಲಭ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತಿದೀಗ ಕೇಳೋಣ. ರೈತರ ಹಕ್ಕುಗಳ ಸಂರಕ್ಷಣೆ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಂಪಿ ಪವನ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಸ್ಯ ತಳಿ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಇದರ ಬಗ್ಗೆ ನಾವು ರೈತರ ಹಕ್ಕುಗಳು ಅಂದ್ರೆ 2001 ಕಾಯ್ದೆ ಪ್ರಕಾರ ರೈತರ ಹಕ್ಕುಗಳು ಯಾವ್ಯಾವ ಇದಾವೆ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ಪವನ್ ಅವರಿಗೆ. ನಮಸ್ತೆ ಸರ್. ಪವನ್, ನಾವು ಕಳೆದ ಕಾರ್ಯಕ್ರಮದಲ್ಲಿ ನೀವು ಸಸ್ಯ ತಳಿ ಸಂರಕ್ಷಣೆ ಮತ್ತು ಅವುಗಳ ನೋಂದಣಿ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಕೊಟ್ಟಿದ್ವಿ. ಇವತ್ತು ನಾವು ಈ ರೈತರ ಹಕ್ಕುಗಳ ಬಗ್ಗೆ ಅದರ ಬಗ್ಗೆ ರೈತರಿಗೆ ಏನೇನು ಕಾಯ್ದೆಗಳಿದಾವೆ, ಯಾವ್ಯಾವ ಕಾಯ್ದೆಗಳಿಂದ ಏನೇನು ಅನುಕೂಲ ಇದ್ದಾವೆ ಅದರ ಬಗ್ಗೆ ಹೇಳ್ತಾ ಹೋಗಿ ಸರ್. ಈ ಸಸ್ಯ ತಳಿ ಮತ್ತು ರೈತರ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 2001 ಪ್ರಕಾರ ರೈತರಿಗೆ 9 ಹಕ್ಕುಗಳನ್ನ ಸರ್ಕಾರ ನೀಡಿದೆ. ಮೊದಲನೆಯದಾಗಿ ಬಿತ್ತನೆ ಬೀಜದ ಮೇಲಿರುವ ಹಕ್ಕುಗಳು. ಇದರ ಪ್ರಕಾರ ರೈತರಿಗೆ ಬೀಜಗಳನ್ನ ಉಳಿಸಿಕೊಳ್ಳೋದು, ಮುಂದಿನ ಬಿತ್ತನೆಗೆ ಉಪಯೋಗಿಸೋದು ಮತ್ತೆ ಇತರ ರೈತರೊಡನೆ ಅದನ್ನು ಹಂಚಿಕೊಳ್ಳುವಂತಹ ಅವಕಾಶಗಳನ್ನ ಈ ಹಕ್ಕು ನೀಡಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ, ರೈತರು ನೋಂದಣಿ ಮಾಡಿದಂತಹ ತಳಿಯ ಬೀಜಗಳನ್ನ ಇತರರಿಗೆ ಪ್ಯಾಕೆಟ್ ಮಾಡಿ ಅಥವಾ ಒಂದು ಬ್ರ್ಯಾಂಡ್ ಮಾಡಿ ಮಾರುವಂತಿಲ್ಲ. ಅವರು ಉಳಿಸ್ಕೊಂಡು ಮುಂದಿನ ಹಂಗಾಮಿಗೆ ಬಿತ್ತನೆ ಮಾಡಬಹುದು ಅಥವಾ ಇತರ ರೈತರಿಗೆ ಕೊಡಬಹುದು, ಆದ್ರೆ ಅದನ್ನ ಪ್ಯಾಕೆಟ್ ಮಾಡಿ ಮಾರುವಂತಿಲ್ಲ. ಎರಡನೆಯ ಹಕ್ಕು ಏನಪ್ಪ ಅಂದ್ರೆ, ಸಾಂಪ್ರದಾಯಿಕ ತಳಿಗಳನ್ನ ನೋಂದಣಿ ಮಾಡುವ ಹಕ್ಕುಗಳು. ಇದರಲ್ಲಿ ಈ ದೇಸಿ ತಳಿಗಳು, ಕಾಡು ಜಾತಿಯ ತಳಿಗಳು, ಇಂತಹ ತಳಿಗಳನ್ನ ರೈತರು ನೋಂದಣಿ ಮಾಡಿಸಬಹುದು. ಇದರಿಂದ ರೈತರಿಗೆ ಬೀಜೋತ್ಪಾದನೆ ಮತ್ತೆ ಬೀಜ ಮಾರಾಟದ ಮೇಲೆ ಕಾನೂನು ರೀತಿ ಸಂಪೂರ್ಣ ಹಕ್ಕು ದೊರೆಯುತ್ತೆ. ಮತ್ತೆ ಈ ತಳಿ ನೋಂದಣಿ ಮಾಡುವಾಗ ಆ ತಳಿಯ ಹೊಸತನ, ಭಿನ್ನತೆ, ಏಕರೂಪತೆ, ದೃಢತೆ ಗುಣಗಳನ್ನ ರೈತರ ತಳಿಗಳು ಹೊಂದಿರಬೇಕಾಗುತ್ತೆ. ಮೂರನೆಯ ಹಕ್ಕು ಏನಪ್ಪ ಅಂದ್ರೆ, ರೈತರ ಕೊಡುಗೆಯನ್ನ ಗುರುತಿಸುವ ಮತ್ತು ಅದನ್ನು ಪುರಸ್ಕರಿಸುವ ಹಕ್ಕುಗಳು. ಈಗ ಈ ತಳಿಗಳ ವೈವಿಧ್ಯತೆಯನ್ನ ಸಂರಕ್ಷಿಸುವಲ್ಲಿ ಮತ್ತು ಅವುಗಳನ್ನ ವೃದ್ಧಿಸುವಲ್ಲಿ ರೈತರು ಅಥವಾ ರೈತ ಸಮುದಾಯ ಇವರ ಕೊಡುಗೆಗಳನ್ನ ಗುರುತಿಸಿ ಅದನ್ನ ಪುರಸ್ಕರಿಸುವುದು ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ರಾಷ್ಟ್ರೀಯ ವಂಶಾಣು ನಿಧಿ, ನ್ಯಾಷನಲ್ ಜೀನ್ ಫಂಡ್ ಅಂತ ಅದನ್ನ ಸ್ಥಾಪನೆ ಮಾಡಿದೆ. ಅದರ ಮೂಲಕ ಪ್ರತಿ ವರ್ಷ 3 ಪ್ರಕಾರಗಳಲ್ಲಿ ಪುರಸ್ಕಾರ ನೀಡಲಾಗ್ತಾ ಇದೆ. ಪ್ಲಾಂಟ್ ಜಿನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ ಅಂತ ಕೊಡುತ್ತೆ, ಪ್ಲಾಂಟ್ ಜಿನೋಮ್ ಸೇವಿಯರ್ ಫಾರ್ಮರ್ ರಿವಾರ್ಡ್ ಅಂತ ಕೊಡುತ್ತೆ, ಪ್ಲಾಂಟ್ ಜಿನೋಮ್ ಸೇವಿಯರ್ ಫಾರ್ಮರ್ ರೆಕಗ್ನಿಷನ್ ಅಂತ ಕೊಡುತ್ತೆ. ಅಂದ್ರೆ ಆ ಒಂದು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿದಂತಹ ರೈತರಿಗೆ ಅಥವಾ ರೈತ ಸಮುದಾಯವನ್ನ ಗುರುತಿಸಿ ಅವುಗಳನ್ನ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಸರ್ಕಾರ ಈ ಒಂದು ಪುರಸ್ಕಾರಗಳನ್ನ ಪ್ರತಿ ವರ್ಷ ನೀಡಲಾಗ್ತಾ ಇದೆ. ನಾಲ್ಕನೆಯ ಹಕ್ಕು ಏನಪ್ಪ ಅಂದ್ರೆ, ನೋಂದಣಿ ಮಾಡಿದಂತಹ ರೈತರ ತಳಿಯಿಂದ ಬಂದ ಲಾಭವನ್ನ ಹಂಚಿಕೊಳ್ಳುವಂತಹ ಹಕ್ಕು. ಇದರಲ್ಲಿ ಈಗ ನೋಡಿ, ಯಾವುದೇ ಒಂದು ಹೊಸ ತಳಿಯನ್ನ ಅಭಿವೃದ್ಧಿ ಮಾಡುವಾಗ ಅನೇಕ ರೈತರ ತಳಿಗಳನ್ನ ಸಸ್ಯ ಸಂಪನ್ಮೂಲಗಳನ್ನಾಗಿ ಉಪಯೋಗಿಸಲಾಗಿರುತ್ತೆ. ನಂತರ ಹೊಸ ತಳಿಯು ಬಹಳ ಜನಪ್ರಿಯವಾಗಿ ಅದರಿಂದ ಹೆಚ್ಚು ಲಾಭ ಬಂದ್ರೆ ಆ ಹೊಸ ತಳಿಯನ್ನ ಬಿಡುಗಡೆ ಮಾಡಿದಂತಹ, ನೋಂದಣಿಸಿದಂತಹ ವ್ಯಕ್ತಿ ಅಥವಾ ಸಂಸ್ಥೆ ಎಲ್ಲ ಲಾಭನ ಪಡೆಯಂತಿಲ್ಲ. ಹೊಸ ತಳಿಯ ಅಭಿವೃದ್ಧಿಗೆ ಉಪಯೋಗಿಸಲಾದಂತಹ ತಾಯಿ ತಂದೆ ಮೂಲ ತಳಿಗಳನ್ನು ಅಭಿವೃದ್ಧಿಪಡಿಸಿದ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಹೊಸ ತಳಿಯಿಂದ ಬಂದ ಲಾಭದ ಅಂಶವನ್ನ ಹಂಚಬೇಕಾಗುತ್ತೆ. ಸೊ ಆ ಒಂದು ಲಾಭದ ಹಂಚಿಕೆಯ ಹಕ್ಕನ್ನ ಈ ಒಂದು ಕಾಯ್ದೆಯಲ್ಲಿ ತರಲಾಗಿದೆ. ಐದನೆಯ ಹಕ್ಕು ಏನಪ್ಪ ಅಂದ್ರೆ, ನೋಂದಾಯಿಸಿದ ತಳಿಯ ಬೀಜ ಅದನ್ನು ಉಪಯೋಗಿಸಿ ಬೆಳೆದ ಬೆಳೆಯಿಂದ ಆದಂತಹ ನಷ್ಟಕ್ಕೆ ಪರಿಹಾರ ಪಡೆಯುವಂತಹ ಹಕ್ಕು. ಈಗ ನೋಡಿ, ಹಲವು ಕಂಪನಿಗಳು ತಮ್ಮ ತಳಿ ಬಗ್ಗೆ ಹೆಚ್ಚು ಪ್ರಚಾರ ಕೊಡ್ತವೆ. ತಮ್ಮ ತಳಿ ಉತ್ತಮವಾಗಿದೆ, ಅಧಿಕ ಇಳುವರಿ ಕೊಡುತ್ತೆ, ಈ ತರ ಎಲ್ಲ ಹಲವು ಪ್ರಚಾರ ಕೊಟ್ಟು ರೈತರಿಗೆ ಆಶ್ವಾಸನೆ ಕೊಡ್ತಾರೆ, ತಮ್ಮ ತಳಿನ ನೀವು ಬೆಳೆಯಿರಿ ಅಂತ. ಈ ಒಂದು ಆಶ್ವಾಸನೆ ಮೇಲೆ ರೈತರು ಆ ಕಂಪನಿಗಳ ಬೀಜನ ಬಿತ್ತನೆ ಮಾಡಿ ಅವರು ಬೆಳೆದಿರ್ತಾರೆ. ಅದರಿಂದ ಏನಾದರೂ ನಿರೀಕ್ಷಿತವಾದಂತಹ ಫಲಿತಾಂಶ ಬರದಲೆ ಬೆಳೆ ನಷ್ಟ ಆದ್ರೆ ಅಂತಹ ನಷ್ಟಕ್ಕೆ ಪರಿಹಾರವನ್ನು ದೊರಕಿಸುವಂತಹ ಒಂದು ಜವಾಬ್ದಾರಿ ಈ ನಮ್ಮ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರಕ್ಕೆ ಇದೆ. ಅಂತಹ ಸಂದರ್ಭದಲ್ಲಿ ರೈತರು ಪ್ರಾಧಿಕಾರಕ್ಕೆ ದೂರನ್ನ ಸಲ್ಲಿಸಬಹುದು. ಈ ದೂರನ್ನು ಪರಿಶೀಲಿಸಿ ಪ್ರಾಧಿಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ಕೊಡಿಸುವಂತಹ ಒಂದು ಕೆಲಸ ಮಾಡುತ್ತೆ. ಇದು ಐದನೆಯ ಹಕ್ಕು. ಆರನೆಯ ಹಕ್ಕು ಏನಪ್ಪಾ ಅಂದ್ರೆ, ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗಿಸಿರುವ ಬಗ್ಗೆ ಮಾಹಿತಿ ನೀಡದೆ ಅವುಗಳನ್ನ ತಳಿ ಅಭಿವೃದ್ಧಿಯಲ್ಲಿ ಉಪಯೋಗಿಸಿ ಲಾಭ ಪಡೆದಿದ್ರೆ ಅದರ ವಿರುದ್ಧ ಪರಿಹಾರ ಪಡೆಯುವಂತಹ ಹಕ್ಕು. ಅಂದ್ರೆ ಈಗಾಗಲೇ ತಿಳಿಸಿರುವಂತೆ ಹೊಸ ತಳಿಯ ಬೀಜ ಮಾರಾಟದಿಂದ ಬಂದ ಲಾಭವನ್ನು ಹಂಚಿಕೊಳ್ಬೇಕಾದ್ರೆ ತಳಿ ಅಭಿವೃದ್ಧಿಯಲ್ಲಿ ಉಪಯೋಗಿಸಿದಂತಹ ಮೂಲ ತಳಿಗಳನ್ನ ಅಭಿವೃದ್ಧಿಪಡಿಸಿದಂತಹ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಆ ಒಂದು ಲಾಭವನ್ನ ನೀಡಬೇಕಾಗುತ್ತೆ, ಲಾಭದ ಒಂದು ಅಂಶ ನೀಡಬೇಕಾಗುತ್ತೆ. ಆದ್ರೆ ಏನಾಗುತ್ತಪ್ಪ ಅಂದ್ರೆ, ಅನೇಕ ಬಾರಿ ಈ ತಳಿ ನೋಂದಣಿ ಮಾಡಬೇಕಾದ್ರೆ, ಹೊಸ ತಳಿ ನೋಂದಣಿ ಮಾಡಬೇಕಾದ್ರೆ ಮೂಲ ತಳಿಗಳ ಮಾಹಿತಿಯನ್ನ ಹೊಸ ತಳಿ ನೋಂದಣಿ ಮಾಡುವಂತಹ ಸಂಸ್ಥೆ ನೀಡಿರಲ್ಲ. ಮತ್ತೆ ಆ ಒಂದು ಮೂಲ ತಳಿಗಳನ್ನ ಸಂರಕ್ಷಿಸಿದಂತಹ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಈ ಬಗ್ಗೆ ಮಾಹಿತಿನೂ ಕೂಡ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರ ಅಥವಾ ರೈತ ಸಮುದಾಯದ ಪರವಾಗಿ ಮೂರನೇ ವ್ಯಕ್ತಿ ಪರಿಹಾರ ದೊರಕಿಸಲು ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಬಹುದು. ನಂತರ ಈ ದೂರನ್ನ ಪರಿಶೀಲಿಸಿ ಪ್ರಾಧಿಕಾರ ಇದರ ಬಗ್ಗೆ ಕ್ರಮ ಕೈಗೊಂಡು ಆ ಮೂಲ ತಳಿಗಳನ್ನು ಸಂರಕ್ಷಿಸಿದಂತಹ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸ ಮಾಡುತ್ತೆ. ಏಳನೇ ಹಕ್ಕು ಏನಪ್ಪಾ ಅಂದ್ರೆ, ನೋಂದಣಿಸಿದ ತಳಿಗಳ ಬಿತ್ತನೆ ಬೀಜದ ಮೇಲೆ ಇರುವ ರೈತರ ಹಕ್ಕು. ಈಗ ಯಾವುದೇ ಹೊಸ ತಳಿ ಮಾರ್ಕೆಟಿಗೆ ಬಂತು ಅಂದ್ರೆ ಅದರ ಬಿತ್ತನೆ ಬೀಜಗಳು ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ದೊರಕಬೇಕು. ತಳಿ ನೋಂದಣಿಸಿದಂತಹ 3 ವರ್ಷಗಳ ಒಳಗೆ ಹೊಸ ತಳಿಯ ಮಾಲೀಕರು ರೈತರಿಗೆ ಸಾಕಷ್ಟು ಬೀಜ ಪೂರೈಕೆ ಮಾಡದಿದ್ರೆ ಅಥವಾ ಬೆಲೆ ಏನಾದರೂ ಜಾಸ್ತಿ ಇರೋದು ಕಂಡು ಬಂದ್ರೆ ಅಥವಾ ಬೀಜದ ಗುಣಮಟ್ಟ ಏನಾದರೂ ಕಳಪೆ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ರೈತರು ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಬಹುದು. ಆಗ ಪ್ರಾಧಿಕಾರವು ಆ ಹೊಸ ತಳಿ ಮಾಲೀಕರಿಗೆ ಬೀಜ ಉತ್ಪಾದನೆ ಮತ್ತೆ ಮಾರಾಟದ ಮೇಲೆ ಏನು ಒಂದು ಸಂಪೂರ್ಣವಾದ ಹಕ್ಕನ್ನ ನೀಡಿರುತ್ತೆ ಆ ಒಂದು ಹಕ್ಕುಗಳನ್ನ ತಾತ್ಕಾಲಿಕವಾಗಿ ಅಥವಾ ಒಂದು ನಿಗದಿತ ಸಮಯದವರೆಗೆ ಅದನ್ನ ರದ್ದುಪಡಿಸುತ್ತೆ. ಮತ್ತೆ ಆ ಒಂದು ಹಕ್ಕನ್ನ ಮೂರನೇ ವ್ಯಕ್ತಿಗೆ ವರ್ಗಾವಣೆ ಮಾಡುತ್ತೆ. ನಂತರ ಆ ಒಂದು ಮೂರನೇ ವ್ಯಕ್ತಿ ಹೊಸ ತಳಿಯ ಬೀಜಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೀಜೋತ್ಪಾದನೆ ಮಾಡಿ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ದೊರಕಿಸಿ ಕೊಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. 8ನೆಯ ಹಕ್ಕು ಏನಪ್ಪಾ ಅಂದ್ರೆ, ಹಲವು ಉಚಿತ ಸೇವೆ ಪಡೆಯಲು ರೈತರಿಗಿರುವ ಹಕ್ಕುಗಳು. ಈ ಒಂದು ಹೊಸ ಕಾಯ್ದೆಯಲ್ಲಿ ಹಲವಾರು ಆರ್ಥಿಕ ವಿನಾಯಿತಿಯನ್ನ ರೈತರಿಗೆ ನೀಡಲಾಗಿದೆ. ಅಂದ್ರೆ ರೈತರು ಅಥವಾ ಒಂದು ರೈತ ಸಮುದಾಯ ತಳಿ ನೋಂದಣಿ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ಶುಲ್ಕ ತೆರಬೇಕಾಗಿಲ್ಲ. ಅದೇ ಬೇರೆ ಬೀಜ ಕಂಪನಿಗಳು ಅವು ತಮ್ಮ ಹೊಸ ತಳಿಯನ್ನ ನೋಂದಾವಣೆ ಮಾಡಬೇಕಾದ್ರೆ ಅವರಿಗೆ ಶುಲ್ಕ ಇರುತ್ತೆ. ಆದ್ರೆ ರೈತರಿಗೆ ಯಾವುದೇ ತರಹದ ಶುಲ್ಕ ಇಲ್ಲ. ಮತ್ತೆ ತಳಿ ನೋಂದಣಿಗೆ ಅವಶ್ಯವಾದಂತಹ ಬೀಜ ಪರೀಕ್ಷೆ ಮಾಡಿಸಲು ಕೂಡ ಯಾವುದೇ ತರಹದ ಶುಲ್ಕ ಪಾವತಿಸಬೇಕಾಗಿಲ್ಲ. ಈಗ ಒಂದು ಕಂಪನಿ ಹೊಸ ತಳಿಯ ನೋಂದಣಿ ಮಾಡಬೇಕಾದ್ರೆ ಅವರು ಆ ಒಂದು ನೋಂದಣಿಗೆ 50,000 ಶುಲ್ಕ ಇದೆ. ಆದ್ರೆ ರೈತರಿಗೆ ಯಾವುದೇ ಒಂದು ಶುಲ್ಕ ಇಲ್ಲ. ಮತ್ತೆ ನವೀಕರಣಕ್ಕೂ ಕೂಡ ಆ ಒಂದು ನೋಂದಣಿಯ ನವೀಕರಣಕ್ಕೂ ಕೂಡ ಒಂದು ಖಾಸಗಿ ಕಂಪನಿಗೆ 1,00,000 ಕೂಡ ಶುಲ್ಕ ಇದೆ. ಆದ್ರೆ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಯಾವುದೇ ತರಹದ ಶುಲ್ಕ ನೋಂದಣಿಗೆ ನವೀಕರಣಕ್ಕೆ ಇರುವುದಿಲ್ಲ. ಮತ್ತೆ ಕಾಯ್ದೆಯ ಯಾವುದೇ ವಿಷಯದ ವಿರುದ್ಧ ಅಥವಾ ಲಾಭಾಂಶದ ಹಂಚಿಕೆಗೆ ಮನವಿ ಸಲ್ಲಿಸಲು ಕೂಡ ಯಾವುದೇ ಶುಲ್ಕ ತೆರಬೇಕಾಗಿಲ್ಲ. ಅಂದ್ರೆ ಇಷ್ಟೊಂದು ವಿನಾಯಿತಿಯನ್ನ ಆರ್ಥಿಕ ವಿನಾಯಿತಿಯನ್ನ ರೈತರಿಗೆ ಈ ಒಂದು ಕಾಯ್ದೆಯಲ್ಲಿ ನೀಡಿ ಹಕ್ಕನ್ನ ಮಾನ್ಯ ಮಾಡಲಾಗಿದೆ. ಮತ್ತೆ 9ನೆಯ ಒಂದು ಹಕ್ಕು ಏನಪ್ಪಾ ಅಂದ್ರೆ, ಮುಗ್ಧತೆಯಿಂದ ಮಾಡಿದ ತಪ್ಪಿಗೆ ರಕ್ಷಣೆ ಪಡೆಯುವ ರೈತರ ಹಕ್ಕುಗಳು ಅಂತ. ಅಂದ್ರೆ ಈಗ ಸಾಮಾನ್ಯವಾಗಿ ಯಾವುದೇ ಕಾಯ್ದೆಯ ಉಲ್ಲಂಘನೆಯಾದ್ರೆ ದಂಡ ವಿಧಿಸುವಂತಹ ಅವಕಾಶಗಳು ನಮ್ಮ ಕಾನೂನಿನಲ್ಲಿವೆ. ಆದರೆ ಕಾನೂನು ರೀತಿ ಮುಗ್ಧತೆಯಿಂದ ಕಾನೂನು ಉಲ್ಲಂಘನೆ ಮಾಡಿದ್ರೆ ಆ ಒಂದು ತಪ್ಪಿಗೆ ಕ್ಷಮೆ ಇರುವುದಿಲ್ಲ. ನನಗೆ ಕಾನೂನು ಗೊತ್ತಿಲ್ಲ, ಅದಕ್ಕೆ ನಾನು ತಪ್ಪು ಮಾಡಿದ್ರೆ ಅಂದ್ರೆ ಅದಕ್ಕೆ ಯಾವುದೇ ತರಹದ ಕ್ಷಮೆ ಇರೋದಿಲ್ಲ. ಆದ್ರೆ ಹೊಸದಾಗಿ ಮಾಡಿರುವಂತಹ ರೈತರ ಹಕ್ಕು ಕಾಯ್ದೆಯಲ್ಲಿ ರೈತರು ಮುಗ್ಧತೆಯಿಂದ ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರೆ ಅಂತಹವರಿಗೆ ನ್ಯಾಯಾಲಯ ರಕ್ಷಣೆ ಕೊಡುತ್ತದೆ. ಮುಗ್ಧತೆಯಿಂದ ಎಸಗಿದ ತಪ್ಪಿಗೆ ಪುರಾವೆಗಳನ್ನು ಮತ್ತು ಬೇಕಾದ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅಂದ್ರೆ ಯಾಕಪ್ಪ ಈ ತರ ಒಂದು ರಕ್ಷಣೆ ನೀಡ್ತಾ ಇದ್ದಾರೆ ಅಂದ್ರೆ, ಹೆಚ್ಚು ರೈತರಿಗೆ ಕಡಿಮೆ ಶಿಕ್ಷಣ ಇರುವುದರಿಂದ ಮತ್ತೆ ಖಾಸಗಿ ಬೀಜ ಕಂಪನಿಗಳು ರೈತರ ಮುಗ್ಧತೆಯನ್ನು ಶೋಷಣೆ ಮಾಡದಿರಲು ಈ ಕಾಯ್ದೆಯಲ್ಲಿ ಈ ವಿಶೇಷವಾದಂತಹ ಅವಕಾಶವನ್ನ ಕೊಡಲಾಗಿದೆ. ಇವು ಇಷ್ಟು ಈ ಒಂದು ರೈತರ ಸಸ್ಯ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಪ್ರಕಾರ ರೈತರಿಗೆ ನೀಡಿರುವಂತಹ 9 ಹಕ್ಕುಗಳು. ಈಗ ತಾವು ಹೇಳಿದ್ರೆ ರೈತರ ಹಕ್ಕುಗಳು 9 ಹಕ್ಕುಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದರಲ್ಲಿ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಅನುಕೂಲಗಳು ನಮ್ಮ ರೈತ ಬಾಂಧವರಿಗೆ ಇದ್ದಾವೆ. ಇದೇ ರೀತಿ ಕಾಯ್ದೆಗಳು ನಮ್ಮ ದೇಶದಲ್ಲಿ ಏನಿದಾವಲ್ಲ ರೈತರಿಗಾಗಿ, ಬೇರೆ ಬೇರೆ ದೇಶಗಳಲ್ಲಿ ಈಗೇನೇ ಇದಾವ, ಅಲ್ಲಿ ಯಾವ ರೀತಿ ಒಂದು ಸೌಲಭ್ಯಗಳಿದಾವೆ, ಅಲ್ಲಿಗೂ ನಮ್ಮ ಒಂದು ಕಾಯ್ದೆಗಳಿಗೆ ಏನು ವ್ಯತ್ಯಾಸ ಇದೆ? ಸರ್, ಈಗ ಬೇರೆ ದೇಶಗಳಲ್ಲಿ ಯಾವುದೇ ಒಂದು